ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ. ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ. ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ. ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ. ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ. ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ. ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ. ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ. ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತ ಬಾಂಧವರಿಗೆ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡಲಗೆರ ಗ್ರಾಮದ ಪ್ರಗತಿಪರ ರೈತರಾದ ಶರಣಬಸವ ಪಾಟೀಲ್ ಅವರ ಭತ್ತದ ನಾಟಿ ಯಂತ್ರದ ಬಳಕೆಯ ಅನುಭವಗಳು ಹಾಗೂ ಹವಾಮಾನ ವರದಿ, ಹಾಗೂ ಮಸ್ತನ್ ಕ್ಯಾಂಪಿನ ರೈತರಾದ ರವಿಕುಮಾರ್ ಅವರ ಕರಿಬೇವು ಬೇಸಾಯದ ಅನುಭವಗಳು ಕೇಳಲಿದ್ದೀರಿ. ಬನ್ನಿ ರೈತ ಬಾಂಧವರೇ, ಮೊದಲಿಗೆ ಕೇಳೋಣ. ಮಂಡಲಗೆರೆ ಗ್ರಾಮದ ಪ್ರಗತಿಪರ ರೈತರಾದ ಶರಣಬಸವ ಪಾಟೀಲ್ ಅವರ ಭತ್ತದ ನಾಟಿ ಯಂತ್ರದ ಬಳಕೆಯ ಅನುಭವ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ನಾಟಿ ಯಂತ್ರ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನ ರೈತರು ಬಳಸಿದ್ದಾರೆ, ಬಳಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಮತ್ತು ಬಳಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಂಡಲಗೆರೆ ಗ್ರಾಮದ ಪ್ರಗತಿಪರ ರೈತರಾದಂಥ ಶರಣಬಸವ ಪಾಟೀಲ್ರು ನಮ್ಮೊಂದಿಗಿದ್ದಾರೆ. ಅವರು ಸತತವಾಗಿ 2 ವರ್ಷದಿಂದ ಈ ಭತ್ತದ ನಾಟಿ ಯಂತ್ರವನ್ನು ಬಳಸ್ತಾ ಇದ್ದಾರೆ. ಇತ್ತೀಚೆಗೆ ಸಾಕಷ್ಟು ಕೂಲಿ ಆಳಿನ ಸಮಸ್ಯೆ ಒಂದು ಹಿನ್ನೆಲೆಯಲ್ಲಿ ಅವರು ಈ ಒಂದು ಭತ್ತದ ನಾಟಿ ಯಂತ್ರವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ ಭತ್ತದ ನಾಟಿ ಯಂತ್ರ, ಯಾವ ರೀತಿ ರೈತರಿಗೆ ಇದು ಉಪಯೋಗ, ಒಬ್ಬ ಸಾಮಾನ್ಯ ರೈತ ಈ ಯಂತ್ರವನ್ನು ಖರೀದಿ ಮಾಡಿ ಬಳಸ್ಬೋದಾ, ಹೇಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಒಂದು ರೈತರಲ್ಲಿ ಆಸಕ್ತಿ ಬರ್ಬೋದು ಅಂತಕ್ಕಂಥ ವಿಚಾರವಾಗಿ ಶರಣಬಸವ ಪಾಟೀಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಬನ್ನಿ ಅವರ ವಿಚಾರವನ್ನು ನಾವೀಗ ಕೇಳೋಣಂತ. ನಮಸ್ಕಾರ ಶರಣಬಸವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ತಾವು ಭತ್ತವನ್ನು ಬೆಳಿಲಿಕ್ಕೆ ಎಷ್ಟು ವರ್ಷ ಆಯ್ತು ರೀ? ಸರ್, ಸುಮಾರು 1 20 ವರ್ಷ ಆಯ್ತು ಸರ್ ಭತ್ತ ಬೆಳಿಲಿಕ್ಕೆ ನಾವು. ಈಗ ಭತ್ತವನ್ನು 20 ವರ್ಷದಿಂದ ಬೆಳೀತಿದ್ರಿ, ಹೇಗೆ ನಾಟಿಯನ್ನು ಮಾಡ್ತಾ ಇದ್ದೀರಿ ಭತ್ತವನ್ನು, ಅಥವಾ ಕೂರಿಗೆ ಭತ್ತವನ್ನು ಬಿತ್ತಾ ಇದ್ದೀರಿ, ಹೇಗೆ ಮಾಡ್ತಾ ಇದ್ರಿ ತಾವೆಲ್ಲ? ಸರ್, ಮುಂಚೆ ಕೂರಿಗೆ ಭತ್ತ ಇತ್ತು. ಸೊ ಮಳೆ ಚೆನ್ನಾಗಿ ಬರ್ತಿತ್ತು, ಸೊ ಎತ್ತುಗಳು ಎಲ್ಲ ದನಗಳು ಎಲ್ಲ ಇದ್ವು, ಆ ವಿಚಾರಕ್ಕೆ ಮನುಷ್ಯರು ಸಿಗ್ತಿ ಅವೈಲಬಿಲಿಟಿ ಇರ್ತಿದ್ರು. ಸೊ ಆ ನಿಟ್ಟಿನಲ್ಲಿ ಆಗಿನ ಕಾಲದಲ್ಲಿ ಒಂದು ರೀತಿ ಸುಲಭವಾಗಿ ನಡೀತಿತ್ತು. ಮಾರ್ಕೆಟಲ್ಲಿ ದಾಣಿ ಇರಲಿಲ್ಲ, ಬಟ್ ನಡೀತಿತ್ತು, ಯಾವುದೋ ಒಂದು ಖರ್ಚು ಕಡಿಮೆ ಆಗ್ತಿತ್ತು. ಬಟ್ ನಂತರ ಬರ್ತಾ ಬರ್ತಾ ಬರ್ತಾ ಏನದಲ್ಲ, ಅವು ಎತ್ತುಗಳು ಕಡಿಮೆ ಆದವು, ಲೇಬರ್ಸು ಕಡಿಮೆ ಆದವು, ಹಾಗಾಗಿ ನಾಟಿ ಸ್ಟಾರ್ಟ್ ಮಾಡಿದ್ವಿ ಮನುಷ್ಯರಿಂದ. ಸೊ ಅದು 1 ವರ್ಷ ನಡೀತು, 4-5 ವರ್ಷ. ನಂತರ ಅದನ್ನು ಲೇಬರ್ ಪ್ರಾಬ್ಲಮ್ ಆಗಿ ಎಲ್ಲ ಕಡೆ ನೀರಾವರಿ ಜಾಸ್ತಿ ಆದಾಗ ಏನಾಯಿತು, ಸೊ ಲೇಬರ್ಗೆ ಡಿಮ್ಯಾಂಡ್ ಬಂತು. ಹಾಗಾಗಿ ಮನುಷ್ಯ ನಾಟಿ ಮಾಡಿಬಿಟ್ಟು ಎಲ್ಲ ಖರ್ಚು ವೆಚ್ಚ ನೋಡ್ಕೊಂಡ್ರೆ ಭಾಳ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ರೈತ ಹೋಗ್ಬಿಟ್ಟಿದ್ದ. ಸೊ ಇತ್ತೀಚಿನ ದಿನದಲ್ಲಿ ಈಗ ಟೆಕ್ನಾಲಜಿ ಒಂದು ಏನು ಬಂದಿದೆ ಅಲ್ಲ, ಆ ಟೆಕ್ನಾಲಜಿ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ರೈತರು ಅದನ್ನು ಅಳವಡಿಸ್ಕೊಂಡು ಹೋದರೆ ನನಗನ್ನಿಸ್ತದೆ ಕಡಿಮೆ ಖರ್ಚಿನಲ್ಲಿ ಇಳುವರಿ ಜಾಸ್ತಿ ಪಡಿಬೋದು ಅಂತ ನನ್ನ ಅನುಭವದನ್ನ ಹೇಳ್ತೀನಿ ಸರ್. ಈಗ ಇತ್ತೀಚೆಗೆ ನಾಟಿ ಮಾಡಲಿಕ್ಕೆ ಕೂಲಿ ಆಳುಗಳ ಸಮಸ್ಯೆ ಆಗ್ತಾ ಇದೆ. ಬಹಳಷ್ಟು ಜನ ರೈತರು ಕೆಲವೊಂದು ಕಡೆ ಎಲ್ಲ ಭತ್ತವನ್ನು ಬಿತ್ತಿದ್ದಾರೆ, ಆದರೂ ಇನ್ನೂ ನಾಟಿ ಮಾಡ್ತಕ್ಕಂಥ ಪದ್ಧತಿ ರೈತರಲ್ಲಿ ಇದೆ. ನಾಟಿ ಮಾಡಲಿಕ್ಕೆ ರೈತರು ಮಾಡ್ತಿದ್ದಾರೆ ಕೂಲಿ ಆಳುಗಳ ಮುಖಾಂತರ. ತಾವು ಇತ್ತೀಚೆಗೆ ನಾಟಿ ಭತ್ತವನ್ನು ಯಂತ್ರದ ಮುಖಾಂತರ ನಾಟಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ, ಹೇಗೆ ಇದು ಯಂತ್ರಕ್ಕೆ ಕೈ ಹಾಕಿದಿರಿ ತಾವು? ಯಂತ್ರದಿಂದ ನಾಟಿ ಮಾಡ್ಬೇಕಂತೇಳಿ ಯಾಕೆ ಬಂತು ತಮಗೆ? ಯಾಕಂದರೆ ಈಗ ನೋಡ್ತಿದ್ವಿ ನಾವು ಲೇಬರ್ ಹೆಂಗೆ ಆಗ್ತಿತ್ತಂದರೆ, ನಾನು ಮನುಷ್ಯರು ಹೇಳ್ತಿದ್ದೆ ಒಂದು ದಿವಸ ಎರಡು ದಿವಸ ಇವತ್ತು ಸಿಗೋರು ನಾಳೆ ಸಿಗೋರು, ಆಟೋ ತೊಗೊಂಡು ಬೇರೆ ಬೇರೆ ಊರಿಗೆ ಹೋಗೋರು, ಆ ಥರ ಒಂದು ರೂಢಿ ಆಗಿಬಿಟ್ಟಿದೆ ಹಳ್ಳಿಯಲ್ಲಿ. ಸೊ ಈ ನಿಟ್ಟಿನಲ್ಲಿ ನಾವು ಕೇಳಿದ್ವಿ ಹೆಂಗೆ ಕೊಡೋದು, ಇಲ್ಲ ನಾವು ದಿವಸಕ್ಕೆ ನಾವು ಇಷ್ಟು ದುಡ್ಡು ತಂದ್ಕೊತೀವಿ ಇಷ್ಟು ದುಡ್ಡು ತಂದ್ಕೊತೀವಿ ಅಂತ ಹೇಳೋರು. ಸೊ ನಮ್ಗೆ ಹಾಕ್ಬೋದಲ್ಲ ಅಂದರೆ ಮೂರರಿಂದ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಒಂದು ಎಕರೆಗೆ ಕೇಳೋರು. ಸೊ ನಾಟಿ ಮಾಡಲಿಕ್ಕೆ ಒಂದು ಎಕರೆಗೆ ನಾನು ವಿಚಾರ ಮಾಡಿದೆ ಯಾಕಪ್ಪ ಇಷ್ಟು ಇದಾಗ್ತಾ ಇದೆ, ಯಾಕಂದರೆ ಅನಿವಾರ್ಯ ಎಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಎಲ್ಲ ನೀರಾವರಿ ಆಗಿದೆ. ಸೊ ಕೂಲಿ ಸಹಜ ಅವರೇನಂತಾರೆ ಈಗ ಸೀಸನ್ ಅದ ನಾವು ದುಡ್ಕೊಂತೀವಿ ಅಂತಾರೆ ಅವರು. ಸೊ ಅವ್ರದ್ದು ತಪ್ಪನಾಗಿ ಬರಲ್ಲ ನಾವು. ಈ ನಿಟ್ಟಲ್ಲಿ ಯಾಕಪ್ಪ ಅಂತೇಳಿ ಅವ್ರು ಧರ್ಮಸ್ಥಳದವರು ಚಂದ್ರಬಂಡ ಹುಬ್ಬಳ್ಳಿಯಲ್ಲಿ ಒಂದು ಇದು ಮಾಡ್ಕೊಂಡಿದ್ದಾರೆ, ಟ್ರ್ಯಾಕ್ಟರ್ ಯಂತ್ರಗಳು ಬೇರೆ ಬೇರೆ ಯಂತ್ರ ಉಪಕರಣಗಳು ಇದು ಮಾಡ್ಕೊಂಡಿದ್ದಾರೆ, ಅಲ್ಲಿ ನಾಟಿ ಯಂತ್ರನೂ ಇತ್ತು. ಸೊ ನಾನು ಹೋಗಿ ಒಂದ್ಸಲ ಭೇಟಿ ಆದೆ, ಯಾರು ನಮ್ಮ ಡೈರೆಕ್ಟರ್ ಇದಾರೆ ಅವರು ಸಂತೋಷ್ ಅವರು ಅಂತ, ಅವ್ರ ಹತ್ರ ಭೇಟಿ ಆದೆ. ಭೇಟಿಯಾಗಿ ಚರ್ಚೆ ಮಾಡಿದೆ, ಸರ್ ಈ ಥರ ಒಂದು ಮಾಡ್ಬೇಕಂತ ಮಾಡಿದ್ದೀನಿ ಸರ್, ಈ ಏರಿಯಾದಲ್ಲಿ ಸ್ವಲ್ಪ ರೈತರಿಗೆ ಪ್ರೇರೇಪಿಸಬೇಕಾಗಿದೆ, ಸೊ ನಾನು ಒಂದು ಹೆಜ್ಜೆ ಮುಂದಾಡ್ತಿದ್ದೇನೆ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ಪಾಪ ಅವರು ಬಹಳ ಖುಷಿಯಿಂದ ಅದು ಏನು ವ್ಯವಸ್ಥೆ ಮಾಡಬೇಕು ನೀವೆಲ್ಲ ಮಾಡಿ ಸರ್, ಟ್ರೇ ತೊಗೊಳ್ಳಿ ನಮ್ಮ ಕಡೆಯಿಂದ, ಮಿಕ್ಕಿದ್ದೇನೆಲ್ಲ ನಮ್ಮವ್ರು ಬರ್ತಾರೆ ನಿಮ್ಗೆ ಎಲ್ಲ ಯಾವ ರೀತಿ ಅಂತ ಹೇಳ್ಕೊಡ್ತಾರೆ. ಸೊ ನಂತರ ಇಂಥ ದಿವಸ ನೀವು ಡಿಸೈಡ್ ಮಾಡಿಬಿಟ್ರೆ ಅಂಥ ದಿವಸ ನಾವು ಮಿಷಿನ್ ತಂದು ಒಂದು ನಾಟಿ ಮಾಡ್ಬೋದು ಅಂತ ಹೇಳಿದರು ಅವರು. ಸೊ ಈ ನಿಟ್ಟಿನಲ್ಲಿ ನಾವು ಅದನ್ನು ಒಂದು ಹೆಜ್ಜೆ ಮುಂದಾಯಿಟ್ವಿ ಸರ್. ಅಂದರೆ ಕೃಷಿ ಇಲಾಖೆ ಯಂತ್ರಧಾರಿ ಯೋಜನೆ ಅಡಿ ಆ ಯಂತ್ರವನ್ನು ಒಂದು ಇದರಲ್ಲಿ ತೊಗೊಂಡಿದ್ದಾರೆ ಅವರು. ಬಾಡಿಗೆ ಆಧಾರದಲ್ಲಿ ತಾವು ತಗೊಂಡು ನಾಟಿ ಮಾಡ್ತಾರೆ. ಎಸ್, ಎಕರೆ ಗಂಟೆ ಲೆಕ್ಕ ಸ್ಟಾರ್ಟಿಂಗ್ ಇದ್ದಂತ ಹೇಳಿ ಗಂಟೆ ಲೆಕ್ಕ ಕೊಡ್ತಾರೆ ಸರ್. ಗಂಟೆಗೆ ನನಗೆ ಅವಾಗ 1850 ರೂಪಾಯಿ ಒಂದು ಎಕರೆ ಬಿದ್ದಿದ್ದು ನನಗೆ. ಗಂಟೆಗೆ ಅಥವಾ ಎಕರೆಗೆ? ಎಕರೆಗೆ ಸರ್. ಎಕರೆಗೆ 1850 ರೂಪಾಯಿ ತಗೊಂಡಿದ್ರು ಅವರು. ಆಕ್ಚುಲಿ ಅವರು ಗಂಟೆ ಲೆಕ್ಕ ತಗೊಳ್ತಾರೆ ಅಂದ್ರೆ ಪಾಯಿಂಟ್ಸ್ ಇರುತ್ತೆ ಸರ್, ಒಂದು 10 ಪಾಯಿಂಟ್ಗೆ ಒಂದು ಎಕರೆ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಅವರು ಮಾಡ್ತಾರೆ, ಯಾಕಂದ್ರೆ ಎಲ್ಲ ಆನ್ಲೈನ್ ಸಿಸ್ಟಮ್ ಆಗಿದೆಲ್ಲ. ಸೊ ಆ ನಿಟ್ಟಿನಲ್ಲಿ ಅವರು ಈ ರೀತಿ ಹೋಗ್ತಾರೆ. ಬಟ್ ಅದರಲ್ಲಿ ನನಗೆ ಅನಿಸ್ತದೆ ಬಹಳ ಒಳ್ಳೆ ಕೆಲಸ ಮಾಡೋದು ಧರ್ಮಸ್ಥಳದವರು, ಎಸ್ಪೆಷಲಿ ಹೇಳಬೇಕಾದ್ರೆ. ಸೊ ನನಗೆ ಧೈರ್ಯ ಬಂತು ಅವ್ರು ಕೊಟ್ಟಾಗಿ. ಹಾಗಾಗಿ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರ ಕರೆಸ್ಬಿಟ್ಟು ಮತ್ತು ಯೂನಿವರ್ಸಿಟಿ ಅವರು ಅವ್ರನ್ನೂ ನಾನು ಸಹಕರಿಸ್ಕೊಂಡು ಒಂದು ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು 2 ವರ್ಷ ಸತತ ಈಗ ನಾನು ಇದರಲ್ಲಿ ಕೈ ಹಾಕಿದ್ದೀನಿ. ಈಗ ಹೋದ ವರ್ಷ ಸಹ ತಾವು ಯಂತ್ರದ ಮುಖಾಂತರ ನಾಟಿಯನ್ನು ಮಾಡಿದ್ರಿ, ಹೇಗೆ ಅನಿಸ್ತದೆ ಯಂತ್ರದ ನಾಟಿಗೂ ಮತ್ತು ಮ್ಯಾನ್ಯುವಲ್ ಆಗಿ ನಾಟಿ ಮಾಡ್ತಾರೆ ಭತ್ತವನ್ನು, ಅದಕ್ಕಿದಕ್ಕೂ ಏನು ವ್ಯತ್ಯಾಸವನ್ನು ಗಮನಿಸಿದಿರಿ? ಸರ್ ವ್ಯತ್ಯಾಸ ಅಂದರೆ ಈಗ ನಾಟಿ ಮಾಡುವಾಗ ನಾವು 24 ಗಂಟೆ ಅವರಿಂದ ಇರೋಕ್ಕಾಗಲ್ಲ. ಸೊ ಅವ್ರು ಏನು ಮಾಡ್ತಾರೆ, ನಾವು ಮುಂದಿದ್ದಾಗೆ ನಾವು ಅಚ್ಚರಪ್ಪ ಹತ್ರ ಚಲೋ ಚರಿ ಅಂತ ಹೇಳ್ತೀವಿ ನಾವು, ಮುಂದಷ್ಟೇ ಹಚ್ತಾರೆ. ಯಾವಾಗ ಒಳಗೆ ಹೋದಂಗೆಲ್ಲ ನಾವು ಹೋಗಕ್ಕಾಗಲ್ಲ ಗದ್ದೆಗೆ, ಹಾಗಾಗಿ ಅವ್ರು ದೂರ ದೂರ ಹಿಟ್ಟು ನಡಿ ಮಾಡಿ ಅವ್ರಿಗೆ ಏನು ಆದಷ್ಟು ಬೇಗ ಮುಗಿಬೇಕು, ಹೊಲ ಜಾಸ್ತಿ ಆಗಬೇಕು, ಆ ನಿಟ್ಟಿನಲ್ಲಿ ಲೇಬರ್ ಅವ್ರು ಮಾಡ್ಕೊತಾರೆ. ಸೊ ಅಲ್ಲಿ ನೋಡಿದ್ರೆ ಒಂದು ಎಕರೆಯಲ್ಲಿ ನಮಗೆ ಒಂದು ಹೆಚ್ಚು ಕಡಿಮೆ ಈ ಮಿಷಿನ್ ನಾಟಿ ಮಿಷಿನ್ದಿಂದ ಈ ಮನುಷ್ಯರು ಹಾಕೋದಕ್ಕಿಂತ ಒಂದು 20% ಡಿಫ್ರೆನ್ಸ್ ಆಗುತ್ತೆ ಸರ್ ನಾಟಿ ಮಾಡೋದ್ರಲ್ಲಿ. ಮತ್ತು ಇನ್ನೊಂದು, ಈ ಯಾವುದೇ ಅಲ್ಲಿ ನಾಟಿ ಮಾಡಬೇಕಂದ್ರೆ ಒಂದು ಗಾಳಿ ಆಡಬೇಕು, ಗಾಳಿ ಆಡಿದ್ರೆ ರೋಗ ರುಜಿನೇ ಕಡಿಮೆ ಆಗುತ್ತೆ. ಸೊ ಇದೇನು ಮಾಡುತ್ತೆ ಮಿಷಿನ್, ಕರೆಕ್ಟಾಗಿ ನೇರವಾಗಿ ಸಾಲಿಂದ ಸಾಲ ಇಡ್ತದೆ. ಸೊ ಇದು ಬಹಳ ಅಡ್ವಾಂಟೇಜ್. ಇದರಿಂದ ಏನಾಗುತ್ತೆ, ನಾವು ಕಾಲ್ದಾರಿ ಅಂತ ಮಾಡ್ತೀವಿ, ಗೊಬ್ಬರ ಹಾಕಲಿಕ್ಕೆ ಎಣ್ಣೆ ಬಿಡ್ಲಿಕ್ಕೆ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಬಹಳಷ್ಟು ಅದರಲ್ಲಿ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಅಂದ್ರೆ ಸಾಲು ನಾಟಿ ಆಗುತ್ತೆ, ಮತ್ತೆ ಸಸಿಗಳ ಸಂಖ್ಯೆನೂ ಕರೆಕ್ಟ್ ಆಗಿ ಒಂದು ಎಕರೆಗೆ ಎಷ್ಟು ಬರಬೇಕು ಅಷ್ಟು ಸಸಿಗಳ ಸಂಖ್ಯೆ ಅಕ್ಯುರೇಟ್ ಆಗಿ ಬರುತ್ತೆ ಸರ್. ಬರುತ್ತೆ. ಇದನ್ನ ನಿಮ್ಮ ಒಂದು ಕೋರಿಕೆ ಮೇರೆಗೆ ಧರ್ಮಸ್ಥಳದವರು ತಮ್ಮ ಯಂತ್ರಧಾರಿ ಯೋಜನೆ ಅಡಿ ತರಿಸಿಕೊಟ್ರ ಕೃಷಿ ಇಲಾಖೆ, ಮತ್ತು ಅವರು ಎಲ್ಲ ಮಾಡ್ತಾ ಇದ್ದಾರೆ ಯಂತ್ರಧಾರಿ ಘಟಕಗಳದ ಬೇರೆ ಬೇರೆ ಕಡೆ ಎಲ್ಲ ಅವರು ತರಿಸಿದ್ರ ಅಥವಾ ಮೊದಲೇ ಇತ್ತ ಇದು? ಆಲ್ರೆಡಿ ಅವ್ರು ಬೇರೆ ಕಡೆ ಇದ್ದು ದೇದ್ರ ತಾಲೂಕಲ್ಲಿ ನಡೀತಾ ಇತ್ತು. ಸೊ ಅವರು ಅಲ್ಲಿನೂ ಸ್ಟಾರ್ಟ್ಅಪ್ ಮಾಡಿದ್ದಾರೆ. ಸೊ ನಾನು ಕೇಳಿದೆ ಈ ನಮ್ಮ ಭಾಗದಲ್ಲಿ ಇಲ್ಲ, ಸೊ ಇದನ್ನು ಯಾಕೆ ಮಾಡ್ಬಾರ್ದು ಅಂತ ಕೇಳಿದಾಗ ಪಾಪ ಅವ್ರು ನಮ್ಮ ಕರೆ ಮೇರೆಗೆ ಇಲ್ಲಿ ಗಾಡಿ ಒಂದು ಕರೆಸ್ಕೊಟ್ರು ಅವರು. ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದ್ದಾರೆ ಇದು ಜಾಸ್ತಿ ಆಯ್ತಂದ್ರೆ ಇಲ್ಲೇ ಒಂದು ಮಿಷಿನ್ ಇಡೋಣ ಅಂತ ಹೇಳಿದ್ದಾರೆ. ಒಂದು ದಿವಸದಲ್ಲಿ ಎಷ್ಟು ಎಕರೆ ಮಾಡಬಹುದು ಆ ಮಷೀನ್ ಅನ್ನು ಉಪಯೋಗ ಮಾಡಿದ್ರೆ ರೈತರು? 10 ಎಕರೆ ಆಗ್ಬೋದು ಸರ್. ಒಂದ್ ದಿವಸಕ್ಕೆ 10 ಎಕರೆ ಆಗ್ಬೋದು. ಹೇಗೆ ಈಗ ನಿಮಗೆ ಅಲ್ಲಿ ಖರ್ಚು ವೆಚ್ಚಗಳು ನೋಡಿದ್ರೆ ಮಷಿನ್ ನಾಟಿ ಮಾಡೋದಕ್ಕೂ ಇಲ್ಲಿ ನೀವು ಹೇಳಿದ್ರಿ 3,000-4,000 ರೂಪಾಯಿ ಒಂದು ಎಕರೆಗೆ ಗುತ್ತಿಗೆ ತಗೋತಾರೆ ಹತ್ತಲಿಕ್ಕೆ ಅಂತಕ್ಕಂಥದ್ದು, ಇಲ್ಲಿ ಮಷಿನಿಂದ ಮಾಡಿದ್ರೆ ಎಷ್ಟಾಗತ್ತೆ ಖರ್ಚು? ನಿಜ, ಒಳ್ಳೆ ಪ್ರಶ್ನೆ. ಈಗ ನಾವು ಬೀಜ ತರಬೇಕು, 10 ಎಕರೆಗೆ 10 ಪ್ಯಾಕೆಟ್ ಬೀಜ ಹಾಕ್ತೀವಿ ನಾವು. ಈ ಮಿಷಿನಲ್ಲಿ ಏನಾಗುತ್ತೆ, 3-4 ಪ್ಯಾಕೆಟ್ ಸಾಕಾಗುತ್ತೆ ಬೀಜಗಳು. ಅಲ್ಲಿ ಏನಾಗುತ್ತೆ, ನಮ್ಗೆ ಉಳಿತಾಯ ಆಗುತ್ತೆ. ಮತ್ತೆ ಇದರಲ್ಲಿ ಏನು, ನಾವು ಒಂದು ನಾರ ಚೆಲ್ಲಬೇಕಾದ್ರೆ ನಾವು ಮಿಕ್ಸಿಂಗ್ ಮಾಡ್ಕೊಂತೀವಿ, ಟ್ರ್ಯಾಕ್ಟರ್ನಿಂದ ಅದು ಮಾಡ್ಕೊಂತೀವಿ, ಅದನ್ನು ಖರ್ಚು ವೆಚ್ಚ. ಸೊ ಇದರಲ್ಲಿ ಏನಿಲ್ಲ, ಟ್ರೇ ಬರುತ್ತೆ. ಆ ಟ್ರೇ ನಿಮಗೆ 12 ರೂಪಾಯಿ 50 ಪೈಸೆ ಬೀಳುತ್ತೆ ಒಂದು ಟ್ರೇ. ಅದು ಸುಮಾರು ನಿಮಗೆ 3-4 ಬೆಳೆ ಬರುತ್ತೆ ಒಂದು ಟ್ರೇ. ಅಂದ್ರೆ ಟ್ರೇದಲ್ಲೇ ಸಸಿಗಳನ್ನು ಮಾಡಬೇಕು. ಆ ಟ್ರೇದಲ್ಲೇ ಸ್ವಲ್ಪ ಜಲ್ಡಿ ಹಿಡಿದು ಮಣ್ಣು ಹಾಕ್ಬೇಕಾಗತ್ತೆ, ಯಾಕಂದ್ರೆ ಅದು ಮಿಷಿನ್ ತಗೊಳ್ಳುವಾಗ ಅಳ್ಳು ಪಳ್ಳು ಇದ್ದಾಗ ಸಿಗುಳುತ್ತೆ. ಸೊ ನಿಂತುಕೊಳ್ಳುತ್ತೆ, ಏನಾಗಲ್ಲ ನಿಂತುಕೊಳ್ಳುತ್ತೆ, ಮತ್ತೆ ಹಾಕೋದು ಈ ತರ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಲ್ಡಿ ಹಿಡಿದು ಮಣ್ಣು ಅಥವಾ ಉತ್ತಿನಗಡ್ಡೆ ಮಣ್ಣು ಇದ್ರೆ ಬಹಳ ಒಳ್ಳೇದು. ಸೊ ಅಲ್ಲಿ ಅದನ್ನ ಟ್ರೇಲ್ ಹಾಕೋಬೇಕು, ಖಾಲಿ ಇದ್ದಾಗ ಅದನ್ನ ಜಲ್ಡಿ ಇಟ್ಕೊಂಡ್ರೆ ನೀವು ಚೀಲದಲ್ಲಿ, ಟ್ರೇ ಇದ್ದಾಗೆ ಒಂದು ದಿವಸ ಟ್ರೇದಲ್ಲಿ ಮಣ್ಣು ತುಂಬೋದು, ಎರಡನೇ ದಿವಸ ಇನ್ನು ಕವಳೆಯನ್ನು ಅದ್ರ ಮೇಲೆ ಹಾಕೋದು, ಹಾಕಿ ಸ್ವಲ್ಪ ಹುಲ್ಲಾಕಬೇಕು, ಹುಲ್ಲಾಕಿ ಸ್ವಲ್ಪ ನೀರು ಬಿಟ್ಟು ಯಥಾ ರೀತಿ ನೀವು ಹೆಂಗೆ ಗದ್ದೆಗೆ ನೀರು ಬಿಡ್ತೀರಿ ಆ ಥರ ನೀರು ಬಿಟ್ಟರೆ ಸಾಕು ಸರ್. ಅಂದರೆ ಟ್ರೇದಲ್ಲಿ ಸಸಿಗಳನ್ನು ಮಾಡ್ಕೋಬೇಕು. ಎಸ್, ಅದೇ ಮಾಡ್ಕೋಬೇಕು. ಅದಾದ ನಂತರ ಈಗ ನಾವು ನಾಟಿ ಕಿತ್ತಬೇಕಾದ್ರೆ ನಾಟಿ ನಾರ ತಗೊಂಡು ಕಿತ್ತಿ ಈಗ ನಾಟಿ ಹಾಕ್ಲಿಕ್ಕೆ ಎಲ್ಲ ಖರ್ಚು ವೆಚ್ಚ ಬಹಳ ಆಗುತ್ತೆ. ಸೊ ಇದ್ರೆ ಏನಿಲ್ಲ, ಟ್ರೇ ಇರುತ್ತೆ, ಮಿಷಿನ್ ಬರುತ್ತೆ, ಇಬ್ಬರೇ ಹಾಳು ಸಾಕು. ಒಂದು ದಿವಸ ಮುಂಚೆ ಕರಿಗೇಟ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಇವತ್ತು ಮಾಡಿದ್ವಿ ಅಂದ್ರೆ ನಾಳೆ ಬೆಳಗ್ಗೆ ಬರ್ತಾರೆ, ಇಬ್ರು ಲೇಬರ್ ಇರ್ತಾರೆ, ಒಂದ್ಸಲ ಮಿಷಿನ್ಗೆ ಫುಲ್ ಲೋಡ್ ಮಾಡ್ತೀವಿ, ಒಂದ್ಸಲ ಲೋಡ್ ಮಾಡಿದ್ರೆ ಎಕರೆಯಿಂದ ಎಕರೆ 2 ಎಕರೆ ಹಾಕುತ್ತೆ ಮಿಷಿನ್. ಸೊ ಲೋಡ್ ಮಾಡಿದ ತಕ್ಷಣ ಇಬ್ಬರೇ ಕೂಲಿ ಆಳು ಸಾಕು, ಕಂಪ್ಲೀಟ್ 10 ಎಕರೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಇದನ್ನ 50 ಎಕರೆ 60 ಎಕರೆ 70 ಎಕರೆ ಭತ್ತ ಗದ್ದೆಗಳನ್ನು ಮಾಡಿರ್ತಾರೆ, ಅಂತವ್ರು ಹೇಗೆ ಸಸಿಗಳನ್ನು ಮಾಡೋದು ಮತ್ತೆ ನಾಟಿ ಮಾಡಲಿಕ್ಕೆ ಹೇಗೆ ಇದು ಪ್ರಾಕ್ಟಿಕಲ್ ಆಗಿ ಒಳ್ಳೇದಾಗತ್ತಂತೀರ ತಾವು? ಸರ್, ಆಗುತ್ತೆ. ಸಣ್ಣ ರೈತರಿಗೆ ಬಹಳ ಅನುಕೂಲ. ನಾನು ಸ್ವತಃ ನೋಡಿದ್ದೀನಲ್ಲ, ನಾನೇ ಸ್ವತಃ ಮಾಡಿದ್ವಿ, ಯೂನಿವರ್ಸಿಟಿ ಅವರು ಬಂದಿದ್ರು, ಎಲ್ಲ ಕಲ್ತನ ಮಾಡಿದ್ವಿ, ಬಹಳ ಅನುಕೂಲ. ಯಾಕಂದ್ರೆ ಸ್ಟಾರ್ಟಿಂಗ್ ಯಾವುದೇ ಆಗಲಿ ಒಂದು ಹೊಸ ಹೆಜ್ಜೆಟ್ಟಿಗೆ ಏನಪ್ಪ ಅನಿಸ್ತದೆ, ಬಟ್ ನಿಜ ಹೇಳಬೇಕಾದ್ರೆ ಬಹಳ ಜಾಸ್ತಿ ಖರ್ಚು ಇಲ್ಲ, ಅದು ವೆಚ್ಚನೂ ಇಲ್ಲ, ಬಟ್ ಸುಲಭ ಇದೆ. ಬಹಳ ಕ್ಲಿಷ್ಟ ಪರಿಸ್ಥಿತಿ ಅಲ್ಲಿಲ್ಲ, ಆರಾಮದೆ, ಸ್ವಲ್ಪ ಟೆಕ್ನಾಲಜಿ ಇದೆ, ಅದನ್ನ ನೋಡ್ಕೊಂಡು ಒಂದ್ಸಲ ನೋಡಿದ್ರೆ ಆಯ್ತು, ಆರಾಮ. ಈಗ ನೋಡಿ, ನಾವೇ ಹೇಳ್ತೀವಿ 4 ಜನಕ್ಕೆ ಈ ತರ ಮಾಡಿ ಅಂತೆ. ಹಾಗೆ ಸಣ್ಣ ರೈತರಿಗೆ ಬಹಳ ಅನುಕೂಲ. ದೊಡ್ಡ ರೈತರಿಗೆ ಏನಿಸ್ತದೆ, ಇದಕ್ಕೆಲ್ಲ ಮಿಷಿನ್ಸ್ ಬಂದಿದೆ ಸರ್. ಟ್ರೇ ಹಾಕ್ಲಿಕ್ಕೆ ಟ್ರೇ ಇಟ್ಬಿಟ್ರೆ ಸಾಕು, ಟ್ರೇಲಿಂಗ್ ಒಳಗೆ ಹೋಗ್ಬಿಟ್ಟು ಮಣ್ಣು ತಾನೇ ಆಗ್ತದೆ, ಬೀಜ ತಾನೇ ಹಾಕಿ ಕಳಿಸ್ಬಿಡುತ್ತೆ. ನೀವು 50 ಎಕರೆ ಎಲ್ಲ 100 ಎಕರೆ 200 ಎಕರೆ ಮಾಡ್ಕೋಬಹುದು. ಹೇಗೆ ಎಕರೆಗೆ ಎಷ್ಟು ಉಳಿಸಬಹುದು ಇಲ್ಲಿ ಭತ್ತದ ನಾಟಿ ಯಂತ್ರ ಬಳಸೋದ್ರಿಂದ, ಮ್ಯಾನ್ಯುವಲ್ ಮಾಡೋದಕ್ಕೂ ಇದಕ್ಕೂ ಎಕರೆಗೆ ಎಷ್ಟು ಅಂದಾಜಾಗಿ ದುಡ್ಡನ್ನು ಉಳಿಸಬಹುದು ಅಂತಿರ್ತಾವೆ? ಈಗ ನೋಡಿ ಸರ್, ನಾನು ಹೇಳ್ದಂಗೆ ಬೀಜದಲ್ಲಿ ಉಳಿಸ್ಬೋದು, ಒಂದು ಬೀಜದಲ್ಲಿ ಒಂದಾಯ್ತು. ಎರಡನೇದು ಲೇಬರ್ ಅಲ್ಲಿ ಉಳಿತೆ. ಈಗ ನಾವು ಕ್ರಿಕೆಟ್ ಮಾಡ್ಬಿಟ್ಟು ನಾಟಿ ಗೀಟಿ ಅನ್ನೋದಕ್ಕೆ ಅಲ್ಲಿ ಲೇಬರ್ ಅಲ್ಲಿ ಬಹಳ ಉಳಿತು. 4,000 ಕೊಡ್ತಾ ಇದ್ದಾರೆ ಗುತ್ತಿಗೆ. ಮೂರುವರೆಯಿಂದ 4,000 ಕೊಡ್ತಾ ಇದ್ದಾರೆ. ಇದೆಲ್ಲ ನಿಮ್ಗೆ ನೋಡಿ ಎಷ್ಟಾಯ್ತು, 1,850 ಅದು 2,000 ಇಟ್ಕೊಳ್ಳಿ, ಹೆಚ್ಚು ಕಡಿಮೆ 2,000 ಎಷ್ಟು ಉಳಿತಾಯ್ತು. ಮತ್ತೆ ಇಳುವರಿ ಏನಾಗುತ್ತೆ, ಈಗ ನಾನು ಹೇಳಿದ್ದೆ 20% ಜಾಸ್ತಿ ಸಸಿ ಮಾಡಿದ್ದಾಗ ನನಗೇನದಲ್ಲ ಒಂದು 5-6 ಚೀಲ ಅಲ್ಲೇ ಬಂದ್ಬಿಡುತ್ತೆ, ಅಲ್ಲೇ ಬರುತ್ತೆ. ಮತ್ತೆ ಜೊತೆಗೆ ಕೀಟ ರೋಗ ಬಾಧೆನೂ ಇದರಲ್ಲಿ ಅದನ್ನು ಕಡಿಮೆ ಆಗುತ್ತೆ. ಸೊ ನಾವೆಲ್ಲ ಆರ್ಗಾನಿಕ್ ಅಲ್ಲಿ ನಾವು ಹೋಗ್ತಿದ್ವಿ ಅಂತಂದ್ರೆ ಅದು ಇನ್ನೂ ಖರ್ಚು ಕಡಿಮೆ ಆಗುತ್ತೆ. ನನಗನ್ನಿಸ್ತದೆ ಒಂದು ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ, ತಂತ್ರಜ್ಞಾನ ಯೂಸ್ ಮಾಡೋದ್ರಿಂದ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಆಗುತ್ತೆ ಅಂತ ನಾನು ಒಂದು ಆಡಿಟ್ ರಿಪೋರ್ಟ್ ಅಲ್ಲಿ ಲಾಸ್ಟ್ ಕಳೆದ ವರ್ಷದಲ್ಲಿ ನಾನು ಮಾಡಿದ್ದೀನಿ. ಎಷ್ಟು ಖರ್ಚು ಮಾಡಿದೆ, ನನಗೆ ಎಷ್ಟು ದುಡ್ಡು ಬಂದಿತ್ತು ಅಂತ ಲೆಕ್ಕ ಹಾಕಿದೆ. ಸೊ ನನಗೆ ಒಳ್ಳೆ ಆದಾಯ ಬಂದಿದೆ ಸರ್. ಈಗ ಮೊದಲೆಲ್ಲ ಈಗ ಒಂದು 10 ವರ್ಷದಿಂದ ಇದು ಏನು ಶ್ರೀ ಪದ್ಧತಿಯಲ್ಲಿ ಭತ್ತದ ನಾಟಿ ಬಂದಾಗ ಸಾಕಷ್ಟು ಇಲಾಖೆಯವರು ಇದಕ್ಕೆ ಪ್ರಚೋದನೆ ಕೊಟ್ಟರು, ಸಾಕಷ್ಟು ರೈತರು ಬಳಸಲಿಕ್ಕೆ ಮುಂದೆ ಬಂದರು. ಆದರೆ ತದನಂತರ ಇದನ್ನು ಯಾಕೋ ರೈತರು ಮರೆತು ಬಿಟ್ಟರು ಅಂತ ಅನ್ಸುತ್ತೆ. ಯಾಕೋ ಪ್ರಚಾರ ಆಗ್ತಾ ಇಲ್ಲ ಇದು, ರೈತರು ಬಳಸಲಿಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ? ತಾವು ಒಬ್ಬ ರೈತರಾಗಿ ಏನು ಹೇಳ್ತೀರಿ ಇದ್ರ ಬಗ್ಗೆ? ರೈತರಿಗೆ ತಿಳುವಳಿಕೆ ಇಲ್ಲ ಅಂತಂತೀರೋ, ಅಥವಾ ಯಂತ್ರಗಳ ಲಭ್ಯತೆನೇ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳ್ತೀರೋ ಹೇಗೆ? ಸರ್, ನಿಜ ಹೇಳಬೇಕಂದ್ರೆ ಶ್ರೀ ಪದ್ಧತಿ ಬಂದ ತಕ್ಷಣ ನೋಡಿದ್ವಿ, ಇಳುವರಿ ಜಾಸ್ತಿ ಇದೆ ಶ್ರೀ ಪದ್ಧತಿಯಲ್ಲಿ. ಯಾಕಂದ್ರೆ ನಾವು ಸುಮ್ಮನೆ ನಾರ 8 ಸುಡಿ ಇಟ್ಬಿಡ್ತೀವಿ, ಅರ್ಥ ಇಲ್ಲ ಅದರಲ್ಲಿ. 1 ಅಥವಾ 2 ಸುಡಿ ಇಟ್ಟರೆ ಸಾಕು, ಕರೆಕ್ಟಾಗಿ ನಾವು ಅದನ್ನ ಮೇಂಟೈನ್ ಮಾಡಿದ್ರೆ ಅದನ್ನ ಒಳ್ಳೆ ಗಂಟೆ ಹೊಡೆದು ಡೆಂಚಸ್ ಬಂದು ಒಳ್ಳೆ ಇಳುವರಿ ಕೊಡುತ್ತೆ. ಅದು ಎಲ್ಲರೂ ಕಂಡಿರೋ ವಿಚಾರ. ನಾವು ಶ್ರೀ ಪದ್ಧತಿ ಹೋಗಿದ್ವಿ, ಬಟ್ ಏನಾಗುತ್ತೆ ಶ್ರೀ ಪದ್ಧತಿಯಲ್ಲಿ ಜನರಿಗೆ, ಈ ನಮ್ಮ ಲೇಬರ್ಸ್ಗೆ, ಈ ನಾವು ಒಂದೊಂದೇ ಇಡಂತೀವಿ, ಇಡಕ್ಕಾಗಲ್ಲ. ಅವ್ರು ನಾರ ಗಟ್ಟಿಗಿರುತ್ತೆ, ಇದಿರುತ್ತೆ, ಅಷ್ಟು ಪೇಷನ್ಸ್ ಇಂದ ಇಟ್ಟು ಅವ್ರು ಏನಂತಾರೆ, ನೀವು ಎಲ್ಲ ನೋಡ್ಕೊಂಡು ಮಾಡ್ಬಿಟ್ಟಿಗೆ ಟೈಮ್ ಆಗುತ್ತೆ, ಟೈಮ್ ಆದ್ರೆ ದುಡ್ಡು ಉಳಿಯಲ್ಲ ನಮಗೆ, ಇಷ್ಟು ತಾಸಲ್ಲಿ 1 ಎಕರೆ ಆದರೆ ನಮ್ಗೆ ಉಳಿತೆ. ಯಾಕಂದ್ರೆ ಗುತ್ತಿಗೆ ತೊಗೊಳ್ತಾರೆ, ಗುತ್ತಿಗೆ ಆಧಾರ ಮೇಲೆ ಹೋಗ್ತಾರಲ್ಲ, ಆ ನಿಟ್ಟಿನಲ್ಲಿ ಇದಾಗುತ್ತೆ. ಆಮೇಲೆ ನಂತರ ಈ ಮಿಷಿನ್ ಬಂತು, ಈಗ ಮಿಷಿನ್ ಏನಿದೆ ಭಾಳ ಚಲೋ ಇದೆ, ಬಹಳಷ್ಟು ಅನುಕೂಲ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಮಿಷಿನ್ ಸಬ್ಸಿಡಿ ಬೇರೆ ಸಿಗ್ತಾ ಇದೆ, ಇದಕ್ಕೆ 12 ಲಕ್ಷ ಬೀಳುತ್ತಂತೆ ಸರ್ ಮಿಷಿನ್. ಸೊ ಅದರಲ್ಲಿ ಸಬ್ಸಿಡಿನೂ ಇದೆ ಅಂತ ಹೇಳಿದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ದೊಡ್ಡ ರೈತರು ಏನದಲ್ಲ ಊರಲ್ಲಿ ಒಂದು 10 ಜನ ಕಲಿತು ಈ ತರ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಲೇಬರ್ ಸಿಗೋದು ಬಹಳ ಕಷ್ಟ. ಹೌದು, ಈಗ ಅಲ್ಲಲ್ಲಿ ರೈತ ಉತ್ಪಾದಕ ಕಂಪನಿಗಳು ಪ್ರಾರಂಭ ಆಗ್ತಾ ಇದಾವೆ, ರೈತರು ಗುಂಪುಗಳನ್ನು ಮಾಡ್ಕೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಮಾಡ್ತಾ ಇದ್ದಾರೆ. ಈ ಒಂದು ಮಷಿನ್ ಅನ್ನು ಉತ್ಪಾದಕ ಕಂಪನಿ ಏನದಾವ, ರೈತರ ಗುಂಪು, ಅವರು ಖರೀದಿ ಮಾಡಬಹುದಲ್ಲ, ಹೇಗೆ ಇದಕ್ಕೆ ಏನಾದರೂ ಸಬ್ಸಿಡಿ ಇಲಾಖೆಯಿಂದ ತಗೊಳಿಕ್ಕೆ ಸಾಧ್ಯತೆ ಇದೆ ಹೇಗೆ? ಸರ್, ಇದು ಒಂದು ಗ್ರಾಮ ಉದ್ಯಮ ಅಂತ ಹೇಳ್ಬೋದು ಇದಕ್ಕೆ. ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತೇನೆ ಮುಂದಿನ ದಿನಗಳಲ್ಲಿ. ಈಗ ಆಲ್ರೆಡಿ ಬೇರೆ ಕಡೆ ಮಾಡ್ತಾ ಇದಾರೆ, ಒಟ್ಟು ಎಲ್ಲಾರೇ ಬಂದು ಒಂದು 5,000 ರೂಪಾಯಿ ಅವ್ರು ತೊಗೊಳ್ತಾರೆ ಒಂದು ಎಕರೆಗೆ. ಕಂಪ್ಲೀಟ್ ಎಲ್ಲ ಬಂದು ಅವರೇ ಹಾಕಿ ಹೋಗ್ತಾರೆ, ನೀವೇನಿಲ್ಲ, ಗದ್ದೆ ಒಂದು ಮಾಡೋದು ಅಷ್ಟೇ ಇರ್ತಾರ, ಉಳಿಕಿದ್ದೆಲ್ಲ ಅವರೇ ಬಂದು ಎಲ್ಲ ನಾಟಿ ಮಾಡಿ ಹೋಗ್ಬಿಡ್ತಾರೆ. ಈ ಅಡವಳಿಕೆ ಏನಾದ್ರೆ ಬರ್ತಾ ಇದೆ. ಅದಕ್ಕೆ ನಾ ಹೇಳೋದು, ಈಗ ಏನು FPO ಇದ್ದಂಗೆ, FPOಗಳು ಅದನ್ನ ತಗೊಂಡು ಅದಕ್ಕೆ ಸಬ್ಸಿಡಿ ಬಹಳ ಅನುಕೂಲ ಇದೆ. ಸೊ ನೀವು ಹೇಳ್ದಂಗೆ ಒಂದು 10 ಗ್ರಾಮಗಳು 20 ಗ್ರಾಮದಲ್ಲಿ ತಗೊಂಡು ಇದು ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ. ಹೇಗೆ ತಾವು ಉಪಯೋಗ ಮಾಡಿದ್ರೆ, ಈಗ ನಿಮ್ಮ ಸುತ್ತಮುತ್ತಲು ಹಳ್ಳಿ ಜನ ಇದಕ್ಕೆ ಹೇಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಈಗಾದರೂ ಇದಕ್ಕೆ? ಇಲ್ಲ, ಕಳೆದ ವರ್ಷ ನಾನು ಮಾಡಿದ ಮೇಲೆ ಸುಮಾರು ರೈತರು ಪ್ರೇರೇಪಿಸ್ಕೊಂಡ್ರು, ನಮ್ಮೂರಲ್ಲಿ ಭಾಳ ಅದನ್ನು ಖುಷಿ ಪಟ್ಟರು. ನಾನು ಯಾಕಂದ್ರೆ ಯಾವುದೇ ಆಗಲಿ ಮಾಡಿದ ತಕ್ಷಣ ಹೇಳೋಕ್ಕಿಂತ ಮುಂಚೆ ಮಾಡಿದ ಮೇಲೆ ರೈತರಿಗೆ ಸ್ವಲ್ಪ ಇದಾಗುತ್ತೆ. ಸೊ ನಾನು ಒಳ್ಳೆ ಇಳುವರಿ ಕಂಡೆ, ಕಂಡ ಮೇಲೆ ಜನರಿಗೆಲ್ಲ ಗೊತ್ತಾಯ್ತು, ಏ ಪರವಾಗಿಲ್ಲಪ್ಪ, ಇದ್ರೆ ಚೆನ್ನಾಗಿದೆ, ಇದರಿಂದ ಖರ್ಚು ಕಡಿಮೆ, ಜಾಸ್ತಿ ಇಳುವರಿ ಬರ್ತಾ ಇದೆ ಅನ್ನಕ್ಕೆ. ಸೊ ಆ ನಿಟ್ಟಿನಲ್ಲಿ ಏನದಲ್ಲ, ಅಕ್ಕಪಕ್ಕ ಗ್ರಾಮದವ್ರು, ಬಟ್ ಕೋವಿಡ್ ಬಂದ ಕಾರಣಕ್ಕೆ ಸ್ವಲ್ಪ ಜನ ಏನಾಯ್ತು, ಅಸ್ತವ್ಯಸ್ತ ಆಯ್ತು. ನನಗನ್ನಿಸಿದೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಭಾಗದಲ್ಲಿ ಸುಮಾರು 500 ಎಕರೆ ಇಲಾಖೆ ಯಾವ ರೀತಿ ಮುಂದೆ ಬರಬೇಕಾಗಿದೆ ಕೃಷಿ ಇಲಾಖೆ ಇದ್ರ ಬಗ್ಗೆ ರೈತರಿಗೆ ಸಬ್ಸಿಡಿಯನ್ನು ಕೊಡ್ಲಿಕ್ಕಿರ್ಬೋದು? ನಾನು ಕೃಷಿ ಇಲಾಖೆ ಮತ್ತು ವಿಶ್ವವಿದ್ಯಾಲಯ ಎರಡು ತಗೊಳ್ತಾ ಇದ್ದೀನಿ ಜೊತೆಗೆ. ಯಾಕಂದ್ರೆ ಈಗ ರೈತರಿಗೆ ಒಂದು ಮಾಹಿತಿ ಬೇಕು, ಯಾವುದೇ ಆಗಲಿ ರೈತ ಮಾಡಕ್ಕೆ ಇಷ್ಟ ಇದ್ದಾನೆ, ಅವನಿಂದ ನಿಂತ್ಕೊಂಡು ಅವ್ನಿಗೆ ಈ ರೀತಿ ಹೇಳ್ಕೊಟ್ರೆ ಡೆಫಿನೆಟ್ಲಿ ರೈತ ಮುಂದಾಗ್ತಾನೆ. ಯಾಕಂದ್ರೆ ರೈತನಿಗೆ ಯಾವುದೇ ಮಾಹಿತಿ ಇಲ್ಲಾರ್ದೆ ಮುಂದೆ ಹೋಗಲ್ಲ ಅವ. ಸೊ ಸ್ವಲ್ಪ ಧೈರ್ಯ ಕೊಟ್ಟು ಕೃಷಿ ಇಲಾಖೆಯಿಂದ ಯಂತ್ರೋಪಕರಣಗಳ ಬಗ್ಗೆ ಸಬ್ಸಿಡಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ. ಈಗ ನಾವು ವಿಲೇಜ್ ಕಮಿಟಿ ಅಂತ ಮಾಡಿದ್ವಿ, ನಾವು ಅಂದ್ರೆ ಡೆಪ್ಯೂಟಿ ಡೈರೆಕ್ಟರ್ ಚರ್ಚೆ ಮಾಡಿದ್ವಿ, ಸರ್ ಈ ಥರ ಒಂದು ವಿಲೇಜ್ ಕಮಿಟಿ ಮಾಡಿದ್ವಿ, ಕೊಲಬರೇಟ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳಿದ್ದಾರೆ. ನೀವು ವಿಲೇಜ್ ಕಮಿಟಿ ಮಾಡ್ಕೊಳ್ಳಿ, ನಿಮ್ಗೆ ಏನು ಕೊಲಬರೇಟ್ ಮಾಡ್ಕೋಬೇಕು ಎಲ್ಲ ನಾವು ಮಾಡ್ಕೊಂಡು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಪ್ರತಿಯೊಂದು ಊರಲ್ಲಿ ಒಂದು ವಿಲೇಜ್ ಕಮಿಟಿ ಸ್ಥಾಪನೆ ಆದರೆ ಏನಾಗುತ್ತೆ, ರೈತರಿಗೆ ಏನು ಬೇಕೋ ಅಲ್ಲೇ ಬರ್ತಾರೆ, ಅಲ್ಲಿಂದ ಡೈರೆಕ್ಟ್ ನಾವು ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರಿಗೆ ಏನು ಸೌಲಭ್ಯ ಬೇಕೋ ಅದನ್ನು ಕೊಡಿಸ್ಬೋದು. ಒಳ್ಳೆಯದು ಶರಣಬಸವ ಪಾಟೀಲ್ರೆ, ಇದುವರೆಗೂ ಭತ್ತದ ನಾಟಿ ಯಂತ್ರವನ್ನು ತಾವು ಬಳಸ್ತಾ ಇದ್ದೀರಿ, ಹೇಗಿದೆ, ಜೊತೆಗೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಮತ್ತು ಯಾವ ರೀತಿ ರೈತರಿಗೆ ಇದರಿಂದ ಪ್ರಯೋಜನ ಮತ್ತು ಉಳಿತಾಯಗಳಾಗ್ತಾ ಇದ್ದಾವೆ, ಇಳುವರಿಯಲ್ಲಿ ಜಾಸ್ತಿ ಆಗೋದು ಮತ್ತು ಬೀಜದ ಉಳಿತಾಯ, ಕೀಟಬಾಧೆಗಳ ಒಂದು ರೋಗನೂ ಕಡಿಮೆ ಭತ್ತದ ನಾಟಿ ಯಂತ್ರದ ಮುಖಾಂತರ, ಭತ್ತವನ್ನು ನಾಟಿ ಮಾಡೋದ್ರ ಮುಖಾಂತರ, ಮುಂದಿನ ದಿನಗಳಲ್ಲಿ ಇದಕ್ಕೆ ಕೃಷಿ ಇಲಾಖೆ ಹೆಚ್ಚು ಪ್ರಚಾರವನ್ನು ಕೊಟ್ಟು ರೈತರಿಗೆ ಹೆಚ್ಚೆಚ್ಚಾಗಿ ಯಂತ್ರಗಳ ಲಭ್ಯತೆ ಆಗುವ ಹಾಗೆ ಮಾಡಿದರೆ ಖಂಡಿತ ನಮ್ಮಲ್ಲೇನಾದರೂ ರಾಯಚೂರು ಜಿಲ್ಲೆಯಲ್ಲಿ ಭಾಳಷ್ಟು ಕೂಲಿ ಆಳಿನ ಸಮಸ್ಯೆ ಆಗ್ತದೆ. ಪ್ರತಿಯೊಂದು ಕೃಷಿ ಕೆಲಸಕ್ಕೆ ಕೂಲಿ ಆಳಿನ ಸಮಸ್ಯೆ ಇದೆ. ಈ ಒಂದು ಒಳ್ಳೆಯ ಪರಿಹಾರಗಳ ಯಂತ್ರಗಳ ಬಳಸೋದ್ರ ಮುಖಾಂತರ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಸಹ ಇದ್ರ ಬಗ್ಗೆ ವಿಚಾರವನ್ನು ಮಾಡಲಿ, ಹೆಚ್ಚೆಚ್ಚಾಗಿ ರೈತರು ಇಂಥ ಯಂತ್ರಗಳನ್ನು ಬಳಸಲಿಕ್ಕೆ ಮುಂದೆ ಬರಲಿ ಅಂತೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ತಮಗೆ ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಮಂಡಲಕೆರೆ ಗ್ರಾಮದ ಪ್ರಗತಿಪರ ರೈತರಾದ ಶರಣಬಸವ ಪಾಟೀಲ್ ಅವರ ಭತ್ತದ ನಾಟಿ ಯಂತ್ರದ ಬಳಕೆಯ ಅನುಭವಗಳ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ. ಬನ್ನಿ ರೈತ ಬಂಧುವರೇ, ಈಗ ರೈತರಿಗೆ ಕೆಲವು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಂಧುವರೇ, ಹವಾಮಾನ ಮುನ್ಸೂಚನೆ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರಿನಲ್ಲಿ ಮುಂದಿನ 3-4 ದಿನ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು ಕೆಲವು ಕಡೆ ಅಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 24-25 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 68-74%, ಕನಿಷ್ಠ ಆರ್ದ್ರತೆಯ ಪ್ರಮಾಣ 41-49 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಗಂಟೆಗೆ 19-24 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ಅತಿಯಾದ ತೇವಾಂಶದಿಂದ ಬೆಳವಣಿಗೆ ಹಂತದಲ್ಲಿರುವ ಬೆಳೆಗಳಾದ ತೊಗರಿ, ಹತ್ತಿ ಹಾಗೂ ಇನ್ನಿತರ ಬೆಳೆಗಳು ಸಾಯುವುದನ್ನು ಹತೋಟಿ ಮಾಡುವಲು ರೋಗ ಪೀಡಿತ ಸಸಿ ಹಾಗೂ ಸುತ್ತಮುತ್ತಲಿನ ಸಸಿಗಳಿಗೆ 2 ಗ್ರಾಂ ಕಾರ್ಬಂಡಿಸಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನು ಮಣ್ಣಿಗೆ ಹಾಕಬೇಕು. ಕಳೆದ ಕೆಲವು ದಿನಗಳ ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ. ಇನ್ನು ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಸವಿ ಕಾಲುವೆಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ನಾಟಿ ಮಾಡುವಾಗ ತೋಟಗಾರಿಕಾ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಮತ್ತು ಪೇರಳ ಗಿಡಗಳಿಗೆ ಆಧಾರ ಕೋಲುಗಳನ್ನು ಕಟ್ಟಬೇಕು. ಇನ್ನು ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಿ. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸಿರುವುದರಿಂದ ಅವಶ್ಯಕತೆ ಅನುಗುಣವಾಗಿ ಉಪಯೋಗಿಸಬಹುದು. ರೈತ ಬಾಂಧವರೇ, ಮೆಣಸಿನಕಾಯಿಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬ್ರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನೊವಲರೊನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮೆಣಸಿನಕಾಯಿ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ಡಿಸಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿಮಡಿಗೆ ಹಾಕಬೇಕು. ಹತ್ತಿ, ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಪ್ಲೋನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನೋಟೋಫ್ಯುರಾನ್ 20 SC ಅಥವಾ 1 ಮಿಲಿಮೀಟರ್ ಅಸಿಟಾಮಿಪ್ರಿಡ್ 20 SC ಅಥವಾ 0.2 ಗ್ರಾಂ ಥಯೋಮೆಥಾಕ್ಸಮ್ 25 WG ಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬಿತ್ತಿದ 25-30 ದಿನಗಳಲ್ಲಿ 1 ಸಾರಿ ಕೈಗಳೆ ಅಥವಾ ಅಂತರ್ಬೇಸಾಯ ಅಥವಾ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರುಥಯೋಬ್ಯಾಕ್ ಸೋಡಿಯಂ 10 AC ಅಥವಾ 300 ಮಿಲಿಲೀಟರ್ ಕಿಜೋಲೋಫಾಫ್ ಇಥೈಲ್ 5 AC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹತ್ತಿಯಲ್ಲಿ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇನ್ನು ಶೇಂಗಾ ಬೆಳೆಯಲ್ಲಿ ಎಲೆ ಸುರುಳಿ ಪುಚ್ಚಿ ಕೀಟದ ನಿಯಂತ್ರಣಕ್ಕಾಗಿ 2 ಮಿಲಿಮೀಟರ್ ಪ್ರೊಫೆನಾಫಾಸ್ 50 AC ಅಥವಾ 0.075 ಮಿಲಿಲೀಟರ್ ಪ್ಲೋಂಡಿಯಾಮೈಡ್ 39.335 SC ಅಥವಾ 0.12 ಮಿಲಿಮೀಟರ್ ಸೈನೋಸಾರ್ಟ್ 45 SC ಅಥವಾ 1 ಮಿಲಿಮೀಟರ್ ಮೊನೋಕ್ರೋಟಾಫಾಸ್ 36 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಅಥವಾ ಜಿಗಿ ಹುಳುವಿನ ನಿರ್ವಹಣೆಗೆ ಥಯಮೋಥೈಟ್ 30 AC 1.75 ಮಿಲಿಮೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ತೊಗರಿ ಬೆಳೆಯಲ್ಲಿ ಗೊಡ್ಡು ರೋಗದ ಬಾಧೆ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 2.5 ಮಿಲಿಮೀಟರ್ ಡಯೋಕೋಫಾಲ್ 18.5 AC ಅಥವಾ 1.5 ಮಿಲಿಮೀಟರ್ ಆಕ್ಸಿಡಮಟನ್ ಮಿಥೈಲ್ 50 AC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಇಮಾಜೋಥೈಫರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಹೆಸರು ಬೆಳೆಗೆ ಬರುವ ಬೂದಿರೋಗ ಹತೋಟಿ ಮಾಡಲು 1 ಮಿಲಿಮೀಟರ್ ಪ್ರೊಫಿಕೊನೋಝೋಲ್ ಅಥವಾ 3 ಗ್ರಾಂ ವೆಟ್ಸ್ಬಲ್ ಸಲ್ಫರ್ ಅಥವಾ 2 ಗ್ರಾಂ ಕಾರ್ಬನ್ಡಿಸಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪಡಿಸಬೇಕು. ಗೋವಿನ ಜೋಳ, ರೈತರು ಗೋವಿನ ಜೋಳ ಬಿತ್ತನೆಯಾದ 20-25 ದಿನಗಳ ನಂತರ 80.24% ಸೋಡಿಯಂ ಲವಣವನ್ನು 0.8 ಕಿಲೋಗ್ರಾಂ ಪ್ರತಿ ಎಕರೆಗೆ ಸಿಂಪರಣೆ ಮಾಡುವುದರಿಂದ ಬಿತ್ತನೆಯ ನಂತರ ದಿನಗಳಲ್ಲಿ ಬರುವ ದ್ವಿದಳ ಜಾತಿಯ ಕಸವನ್ನು ನಿಯಂತ್ರಿಸಬಹುದು. ಬಿಳಿಜೋಳ ಬಿತ್ತಿದ 30 ದಿನಗಳ ನಂತರ 50%ರಷ್ಟು ಸಾರಜನಕ ಹಾಗೂ ಪೊಟ್ಯಾಷ್ ಮೇಲುಗೊಬ್ಬರವಾಗಿ ಕೊಡಬೇಕು. ಸೂರ್ಯಕಾಂತಿಯಲ್ಲಿ ನೈಕ್ರೋಸಿಸ್ ರೋಗ ಹತೋಟಿ ಮಾಡಲು 0.25 ಮಿಲಿಮೀಟರ್ ಇಮಿಡಾಕ್ರೋಫಿಡ್ 17.8 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೈಟ್ ಬಳಸಬೇಕು. ರೈತ ಬಾಂಧವರೇ, ಜಾನುವಾರುಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಪಡೆದು ಲಾಭ ಹೆಚ್ಚಿಸಬಹುದು. ರೈತ ಬಂಧುವರೇ, ಇದುವರೆಗೂ ರೈತರಿಗೆ ಸಲಹೆ ಹಾಗೂ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಕೇಳೋಣ ಸಿಂಧನೂರಿನ ಮಸ್ತಾನ್ ಕ್ಯಾಂಪಿನ ರೈತರಾದ ರವಿಕುಮಾರ್ ಅವರ ಕರಿಬೇವು ಬೇಸಾಯದ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಸಿಂಧೂರು ತಾಲೂಕಿನ ಮಸ್ತಾನ್ ಕ್ಯಾಂಪಿನ ರವಿಕುಮಾರ್ ಅವರು. ಇವರು 5 ಎಕರೆ ಒಂದು ಕರಿಬೇವನ್ನು ಮಾಡಿದ್ದಾರೆ. ವಿಚಿತ್ರ ಅಂತಂದರೆ ನಮ್ಮ ಒಂದು ಜಿಲ್ಲೆಗೆ ಬಂದಾಗ ಕರಿಬೇವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಂಥ ರೈತರು ಯಾರಲ್ಲ, ಸಿಂಧೂರು ತಾಲೂಕಿನಲ್ಲಿ ಇವರು 5 ಎಕರೆ ಕರಿಬೇವನ್ನು ಮಾಡಿದ್ದಾರೆ. ಕರಿಬೇವು ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಲಾಭ ಆಗ್ತಾಯಿದೆ, ಹೇಗೆ ಅವರಿಗೆ ಅನುಕೂಲತೆಗಳು ಆಗಿದೆ, ಕರಿಬೇವು ಬೇಸಾಯದಿಂದ ಅಂತಕ್ಕಂಥ ವಿಚಾರವನ್ನು ರವಿಕುಮಾರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಿದ್ದಾರೆ. ರವಿಕುಮಾರ್, ಕರಿಬೇವು ಮಾಡಿ ಎಷ್ಟು ವರ್ಷ ಆಗ್ತಿದ್ರು? 5 ವರ್ಷ ಆಯ್ತು. ಈಗ ಎಷ್ಟು ಎಕರೆ ಇದೆ ಕರಿಬೇವು? 5 ಎಕರೆ ಇದೆ ರೀ. ಯಾಕೆ ಕರಿಬೇವು ಬೆಳೆಗೆ ಬಂದ್ರಿ ನೀವು? ಆಂಧ್ರದಾಗ ಬೆಳಿತೀರಿ, ಇಲ್ಲಿ ನೋಡಮ್ಮ ಅಂತೇಳಿ ಇಲ್ಲಿ ಬೆಳೆಸಿದೀವಿ ರೀ, ಚೆನ್ನಾಗಿ ಬರ್ತಾ ಇದೆ ರೀ. ಹ್ಞೂ ರೀ. 5 ವರ್ಷ ಹೇಗೆ ಕರಿಬೇವು, ಎಷ್ಟು ಎಕರೆ ಮಾಡಿರಿ, ಯಾವ ರೀತಿ ಅಂತರ ಕೊಟ್ಟು ಏನು ಸಸಿ ಮಾಡಿ ಹಚ್ಚಿದಿರೋ ಅಥವಾ ಹೇಗೆ ಮಾಡಿದ್ರಿ ನೀವೆಲ್ಲ? ಇಲ್ಲ, ಬೀಜ ಮಾಡಿ ಹಚ್ಚಿದ್ರಿ ರೀ, ಸಾಲಿಂದ ಸಾಲಿಗೆ 3 ಫೀಟ್ ರೀ, ಗಿಡದಿದ್ದ ಗಿಡದ 1 ಇಂಚಿಗೆ ಇದಾವ್ ರೀ, 1 ಇಂಚು 2 ಇಂಚಿಗೆ ಇದಾವ್ ರೀ. ಹೇಗೆ ತಳಿ ಬೀಜಗಳನ್ನು ಎಲ್ಲಿಂದ ತಗೊಂಬಂದ್ರಿ? ಆಂಧ್ರಲಿದ್ರಿ, ಗುಂಟೂರು ಜಿಲ್ಲಾ, ಮಂಗಳಗಿರಿ ತಾಲೂಕಾ, ಪೆದ್ದೊಡ್ಲಪುಡಿ. ಹೇಗೆ ಬೀಜದ ಹೇಗೆ 1 ಕೆಜಿ ನಿಮಗೆ? 1 ಕೆಜಿ ಬಂದು ಆ ದಿವಸದ ಆ ದಿವಸ ರೇಟ್ ರೀ, 70 ರೂಪಾಯಿ 200 ತನಕ ಇರ್ತೀರಿ. 1 ಕೆಜಿ ಬೀಜ ಅಂತಂದ್ರೆ ಎಷ್ಟು ಎಕರೆಗೆ ಅಥವಾ 1 ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗತ್ತೆ ಕರಿಬೇವು ಈ ರೀತಿ ಬೆಳಿಬೇಕಾದ್ರೆ? 40 ಕೆಜಿಲಿಂದ 50 ಕೆಜಿ 60 ಕೆಜಿ ತನಕ ಬೇಕಾಗತ್ತೆ ಬೀಜ ರೀ. ಹೇಗೆ ಬೀಜವನ್ನು ಏನಾದ್ರು ಉಪಚಾರ ಮಾಡ್ಬೇಕಾ, ಹಂಗೆ ನೇರವಾಗಿ ಸಾಲ್ ಕೊರೆದು ಬೀಜ ಹಾಕ್ಬೇಕಾ, ಎಷ್ಟು ಒಳಗೆ ಹಾಕ್ಬೇಕು, ಹೇಗೆ ಮಾಡ್ಬೇಕು? 1 ಇಂಚಿನ ಒಳಗೆ ಹಾಕ್ಬೇಕು ರೀ ಬೀಜ. ಉಪಚಾರ ಬಂದು ನಾವು ಗೋ ಅಮೃತ ಉಪಚಾರ ಮಾಡಿದ್ದೀವಿ ರೀ, ಇದಕ್ಕೆ ಗೋ ಬೀಜ ಮಾಡಿದ್ರೆ ಉಪಚಾರ ಮಾಡಿದ್ದೀವಿ ರೀ. ಹೇಗೆ ಇದನ್ನು ಹಚ್ಚಬೇಕಂತಂದ್ರೆ ಹಚ್ಚಿದ ಮೇಲೆ ಎಷ್ಟು ಇದಕ್ಕೆ ಇಳುವರಿ ಚಾಲು ಹಾಕತ್ತಿದ್ ಕರಿಬೇವು? ಇದು ಫಸ್ಟ್ ಮೊಳಕೆ ಬರೋದ್ರಿ, 30 ದಿನದಿಂದ 40 ದಿನ ತರ ಮೊಳಕೆ ಬರ್ತಿರತ್ರಿ. 1 ಇಂಚ್ ಒಳಗೆ ಅಷ್ಟೇ ಹಾಕ್ಬೇಕು ಬೀಜ? ಒಳಗೆ ಹಾಕ್ಬೇಕು ಅಷ್ಟೇ ರೀ. ಒಳಗೆ ಹಾಕಿದ್ರೆ ಮತ್ತೆ ಕೊಳತು ಬಿಡ್ತಾರೆ ಬೀಜ? ಹ್ಞೂ ರೀ. 1 ಇಂಚಿನ ಒಳಗೆ ಹೊರಗೆ ಹಾಕ್ಬೇಕು ಅಷ್ಟೇ ರೀ. ಬಂದು ಫಸ್ಟ್ನೇ ಕಟಿಂಗ್ ಬಂದು 8 ತಿಂಗಳು ಬೇಕು ರೀ, 8 ತಿಂಗಳು ರೀ. ನೆಕ್ಸ್ಟ್ ಬೆಳೆ ಬಂದು 3.5 ತಿಂಗಳದಾಗ ಕಟಾವ್ ಆಗತ್ತೆ ರೀ, 2ನೇ ಕಟಾವು. ಹೇಗೆ ಮಾರುಕಟ್ಟೆಯಲ್ಲಿ ನೀವು ಹಾಕಿದಂಥ ತಳಿಗೆ ಬೇಡಿಕೆ ಡಿಮ್ಯಾಂಡ್ ಇದೆ? ಡಿಮ್ಯಾಂಡ್ ಇದೆ ರೀ, ಡಿಮ್ಯಾಂಡ್. ಒಳ್ಳೆ ವಾಸನೆ ಇದೆ? ಒಳ್ಳೆ ವಾಸನೆ ಇದೆ ರೀ. ಈಗ 4 ಎಕರೆ ಹಾಕಿದ್ರಲ್ಲ ಕರಿಬೇವು, ಪ್ರತಿನಿತ್ಯ ಎಷ್ಟು ಕರಿಬೇವು ಕಟಿಂಗ್ ಬರ್ತದೆ ನಿಮ್ದು? ನಮ್ಮದು ಇಲ್ಲಿ ಮಾರ್ಕೆಟು 3 ಕ್ವಿಂಟಲ್ ಕೇಳ್ತಾರೆ, 4 ಕ್ವಿಂಟಲ್ ಕೇಳಿ, ದಿವಸ 5 ಕ್ವಿಂಟಲ್ ತನಕ ಕರಿಬೇವು ಕೇಳ್ತಾರೆ ನಮಗೆ. ಇಲ್ಲಿ ಎಲ್ಲಿ ಸ್ಥಳೀಯ ಮಾರ್ಕೆಟಲ್ಲಿ ಮಾರ್ತಾರೆ? ಸಿಂಧೂರು ರೀ, 1200 ಕ್ವಿಂಟಲ್ ಕ್ವಿಂಟಲ್ ರೀ. ಎಲ್ಲಿ ಇಲ್ಲಿ ಸಿಂಧೂರಲ್ಲಿ ಅಂತಂದ್ರೆ ಯಾವ ಮಾರ್ಕೆಟ್? ಇಲ್ಲಿ ಕಾಯಿಪಲ್ಲೆ ಮಾರ್ಕೆಟ್ ಅಥವಾ ಯಾರು ತಗೋತಾರೆ? ಡೈರೆಕ್ಟ್ ಹೋಲ್ಸೇಲ್ ಹಾಕ್ತಿವ್ರು ನಾವು. ಹೋಲ್ಸೇಲ್ ಅಂದ್ರೆ ಇಲ್ಲಿಗೆ ಬಂದು ಹೋಯ್ತಾರೆ, ನೀವೇ ಕಟ್ ಮಾಡಿ ಕೊಡ್ತೀರಿ? ನಾವು ಕಟಾವ್ ಮಾಡಿ ಇಲ್ಲಿ ಇಡ್ತೀವ್ರಿ, ಆಟೋ ಅವರೇ ಕಳಿಸಿ ಹಾಕಿಂದೋತಾರೆ. ಈಗ 5 ಎಕರೆ ಕರಿಬೇವು ಇದೆಯಲ್ಲ, ಕರಿಬೇವದಲ್ಲಿ ಇದ್ರಲ್ಲಿ ಬೇರೆ ಹಾಕಿದಾಗ ಬೇರೆ ಬೆಳೆಗಳನ್ನು ಮಾಡಿದ್ರೆ ಕರಿಬೇವನ್ನ ಅಷ್ಟೇ ಬೆಳೆಸುವಂತ ಹೊಂಟಿರಾ? ಹೆಂಗೆ ಈ ಸದ್ಯ ಕರಿಬೇವು ಅಷ್ಟೇ ಬೆಳೆಸಿ ಅಂತ ಹೊಂಟಿವ್ ರೀ? ಮೊದಲೇ ಬೇರೆ ಅಂತರ ಬೆಳೆಗಳು ಏನು ಹಾಕಿಲ್ಲ ರೀ. ಕಲ್ಲಂಗಡಿ ಹಾಕಿದ್ದೀವಿ ರೀ, ಸರಿಗೆ ಬಂದಿಲ್ಲ ಅಂತ ತೆಗೆದ್ಬಿಟ್ಟಿವಿ ರೀ. ಕಲ್ಲಂಗಡಿ ಮಾಡಿದ್ದೀವಿ ರೀ, ಸರಿಗೆ ಹಾಕಿಲ್ಲ ಅಂತ ತೆಗೆದ್ಬಿಟ್ಟಿವಿ ರೀ. ಈಗ ಇಲ್ಲೇನು ನೀರಾವರಿ ಅದು ಹೇಗೆ ಇದಕ್ಕೆ ಹನಿ ನೀರಾವರಿ ಮಾಡಿರಿ? ಡ್ರಿಪ್ ಡ್ರಿಪ್ ಹನಿ ನೀರಾವರಿ ಡ್ರಿಪ್ ಮಾಡಿದ್ದೀವಿ ರೀ. ಎಷ್ಟು ತಾಸು ಡ್ರಿಪ್ ಬಿಡ್ತಿರ್ತೀರಿ ಪ್ರತಿನಿತ್ಯ? ಪ್ರತಿನಿತ್ಯ ಇಲ್ಲರಿ, ವಾರದಾಗ 1-2 ದಿನ ರೀ, 1 ತಾಸು ಇಲ್ಲ 1.5 ತಾಸು ಬಿಡ್ತಿರ್ತೀವಿ ರೀ. ಅಷ್ಟು ನೀರು ಸಾಕಾಗತ್ತೆ? ನೀರು ಸಾಕಾಗುತ್ತೆ ರೀ. ಈ ಸಾಮಾನ್ಯವಾಗಿ ಕಟಿಂಗ್ ಮಾಡಿದ ಮೇಲೆ ಕರಿಬೇವನ್ನು ನೀವು ಏನು ಮಾಡ್ತೀರಿ, ಹೇಗೆ ಬಡ್ಡಿಗೆ ಹಚ್ಚಿ ಹುಲ್ಲು ಕೋದ್ರಗತ್ತೆ ಕೋದ್ ಬಿಡ್ತೀವಿ? ಹುಲ್ಲು ಕೊಯ್ದಂಗೆ ಕೊಯ್ತೀವಿ ರೀ. ಅದು ಕೋದ ಮೇಲೆ ಎಷ್ಟು ದಿವ್ಸಕ್ಕೆ ಮತ್ತೆ ಕಟಾವಿ ಬರ್ತದೆ? ಮತ್ತೆ 3.5 ತಿಂಗಳ ರೀ. 3 ಹ್ಞೂ ರೀ. ಅಂದ್ರೆ ನೀವು 5 ಎಕರೆಯನ್ನ ನೀವು ಹೇಗೆ ಹಂತ ಹಂತವಾಗಿ ಕಟಿಂಗ್ ಮಾಡ್ತಿರ್ತೀರಾ ಅಥವಾ ಒಮ್ಮೆ ಬಂದ್ ಬಿಡ್ತದ ಎಲ್ಲ? ಹೆಂಗಿಲ್ಲ, ಹಂತವಾಗಿ ಕಟಿಂಗ್ ಮಾಡ್ತೀವ್ರಿ. ಅಂದ್ರೆ ಪ್ರತಿ ವರ್ಷದಲ್ಲಿ ನಿಮಗೆ ಸತತವಾಗಿ ಕಟಿಂಗ್ ಮಾಡ್ತಾ ಇರ್ತೀವಿ? ಕಟಿಂಗ್ ಮಾಡ್ತಾ ಇರ್ತೀವ್ರಿ. ಎಷ್ಟು ಅಂದಾಜು ದಿವಸ ಎಷ್ಟು ಕ್ವಿಂಟಲ್, 3 ಕ್ವಿಂಟಲ್, 4 ಕ್ವಿಂಟಲ್ ಆಗುತ್ತೆ? 4 ಕ್ವಿಂಟಲ್ ತಾನೇ ಹೋಗುತ್ತೆ ರೀ ಸಿನ್ನೂರ್, ನಮ್ಮ ಸಿನ್ನೂರ್ ಮಾರ್ಕೆಟ್ಗೆ 4 ಕ್ವಿಂಟಲ್ ಹೋಗುತ್ತೆ ರೀ. ರೇಟ್ ನಿಮಗೆ ಯಾವಾಗಾದ್ರೂ ಲಾಸ್ ಆದದ್ದು, ಕಡಿಮೆ ಕನಿಷ್ಠ ರೇಟ್ ಸಿಕ್ಕದ್ದು ಅಥವಾ ಹೋಗದೆ ಇರುವುದು ಬೇಡ ನಿಮಗೆ ಕರಿಬೇ ಬೇಡ ಅಂತಂದದ್ದು? ಅದೇ ಕನಿಷ್ಠ ಅಂದ್ರೆ ಈ ವರ್ಷ ಕಡಿಮೆ ಆಗಿದೆ ರೀ ನಮಗೆ, 8 ರೂಪಾಯಿದಂಗೆ ಮಾರಿರಿ. ಪ್ರತಿ ವರ್ಷ 12 ರೂಪಾಯಿಕ್ಕಿಂತ ಯಾವಾಗ ಕಡಿಮೆ ಮಾರಿಲ್ಲ, ಕಡಿಮೆ ಆಗಿಲ್ಲರಿ. ಹೆಂಗ ಅನಿಸ್ತದೆ ಈ ಕರಿಬೇವು ನಿಮಗೆ 12 ರೂಪಾಯಿ ಕ್ವಿಂಟಲ್ ಮಾರ್ತಾ ಇದ್ರಿ, ಸ್ಥಳೀಯವಾಗಿ ಮಾರ್ತಾ ಇದ್ದೀರಿ, ಏನಿದಕ್ಕೆ ಭಾಳಷ್ಟು ಕಾಳಜಿ ತಗೋಬೇಕ ಕರಿಬೇವಿಗೆ, ಖರ್ಚು ಭಾಳ ಇದೆಯಾ ಹೇಗೆ? ನಾವು ಕರಿಬೇವಾಗ ಅಂತ ಏನಿಲ್ಲ ರೀ, ವೇಸ್ಟ್ ಕಂಪೋಸರ್ ಗೋಕೃಪ ಅಮೃತ ಬಿಡಾಕತ್ತೀವಿ ರೀ, ತೆಳಗ ಫರ್ಟಿಲೈಸರ್ ಅಂತೂ ಇಲ್ಲೇ ಇಲ್ಲ ರೀ, ಇಲ್ಲೇ ಇಲ್ಲರಿ. ಯಾವುದು ಗೊಬ್ಬರ ಹಾಕದೇ ಇಲ್ಲ ಇಲ್ಲರಿ. ಅಲ್ಲ ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ ಕೂಡ ಇಲ್ಲ ರೀ ಸದ್ಯಕ್ಕೆ, ಈಗ ಹಾಕಿಲ್ಲ ರೀ. ಫಸ್ಟ್ಗೆ ಯಾವಾಗ ಹಾಕಿದ್ದೀವಿ ರೀ, ಈಗ ಅಂತೂ ವೇಸ್ಟ್ ಕಂಪೋಸರ್ ಗೋಕೃಪ ಅಮೃತ ಬಿಡಾಕತ್ತೀವಿ ರೀ. ಮೇಲೆ ಒಂದು 5 ml ಯಾವಾಗನ್ನ ಒಂದ್ಸಲ ಮಾಡಾಕತ್ತೀವಿ ರೀ. ಟೋಟಲಿ ಆರ್ಗ್ಯಾನಿಕ್ ಮಾಡಾಕತ್ತೀವಿ ರೀ, ಆರ್ಗ್ಯಾನಿಕ್. ಇಲ್ಲ ಈಗ ನೋಡಿ, ಏನಾದ್ರೂ ಬೂದಿ ರೋಗ ಬರ್ತದ, ಎಲೆ ಚಿಕ್ಕ ರೋಗ ಕರಿಬೇವು ಜಾಸ್ತಿ ಬರ್ತಾ ಇರ್ತದ, ಏನ್ ಮಾಡ್ತೀರಿ ಇದಕ್ಕೆಲ್ಲ? ಎಲೆ ಚಿಕ್ಕ ರೋಗ ಬಂತಂದ್ರೆ ಯಾರು ತಗೊಳಲ್ಲ ಕರಿಬೇವನ್ನ? ಹಂಗಿಲ್ರಿ, ಅದಕ್ಕೆ ಎಣ್ಣೆ ಇದಾವ್ ರೀ, ಪಂಚ್ ಅಂತ ಒಂದೈತ್ರಿ, ಇಸ್ವಬಿ ಏನ್ ಅಂತ ಒಂದೈತ್ರಿ, ಬೆಳವಣಿಗೆ ಪಂಚು ಇದು ಹೊಡಿತೀವ್ರಿ, M45 ಒಂದು ಯೂಸ್ ಮಾಡ್ತೀವ್ರಿ ಅಷ್ಟೇ ರೀ. ಅಂದ್ರೆ ಸಾವಯವ ರೀತಿ ಒಳಗೆ ಮಾಡಾಕತ್ತೀವಿ, ರೀತಿ ಮಾಡಾಕತ್ತೀವಿ ರೀ. ಜಾಸ್ತಿ ಒಡೆಯೋದು ಕೂಡ ಅವೇ ಒಡೆಯಕತ್ತೀವ್ರಿ. ಎಷ್ಟು ವರ್ಷ ಹಾಕಿ ಕರಿಬೇವು? ಕರಿಬೇವು ಹಾಕಿವು 5 ವರ್ಷ ಆಗಿದ್ರಿ. ಅಂದ್ರೆ ಫಸ್ಟ್ಗೆ ಹಾಕಿದ್ವಿ ರೀ, ನಡುಕ 1 ವರ್ಷ ತೆಗೆದಿವಿ ರೀ, ಮತ್ತೆ ಆಮೇಲೆ ಹಾಕಿದ್ರಿ. ಯಾಕೆ ಆ ತರ ಏನು ಗ್ಯಾಪ್ ಕೊಡ್ಲಿಕ್ಕೆ ಮಾಡಿದ್ರೆ? ಗ್ಯಾಪ್ ಕೊಡ್ಲಿಕ್ಕೆ ಮಾಡಿದ್ರಿ, ಅದೇ ಹೊಲಕ್ಕೆ ಹಾಕಿರಿ ಮತ್ತೆ? ಮತ್ತೆ ಅದೇ ಹೊಲಕ್ಕೆ ಹಾಕಿದ್ವಿ ರೀ. 5 ವರ್ಷದಲ್ಲಿ ಅಂದಾಜು ನಿಮಗೆ 1 ಎಕರೆಯಿಂದ ಎಷ್ಟು ಕ್ವಿಂಟಲ್ ಕರಿಬೇವಾಗತ್ತೆ? 1 ವರ್ಷದಲ್ಲಿ 1 ಎಕರೆದಿಂದ ಎಷ್ಟು ಕ್ವಿಂಟಲ್ ಕರಿಬೇವಾಗತ್ತೆ ಅಂದಾಜು? 1 ವರ್ಷದಲ್ಲಿ ಅಂದ್ರೆ 120 ಕ್ವಿಂಟಲ್ ತನಕ ಕರಿಬೇವಾಗತ್ತೆ ರೀ. 120 ಕ್ವಿಂಟಲ್ ತನಕ ಕರಿಬೇವಾಗತ್ತೆ ರೀ. 120 ಕ್ವಿಂಟಲ್ ನೀವು ಮೇಲೆ ಕೂಡ ಆಗತ್ತೆ ರೀ, ಮೇಲೆ ಕೂಡ ಆತ್ರಿ. ಸಣ್ಣಕ 1 ಎಕರೆಗೆ ಬಂದು 40 ಕ್ವಿಂಟಲ್ ತನಕ ಬರ್ತೀರಿ. ಅಂದಾಜು ನೀವು 12 ರೂಪಾಯಿ ಕೆಜಿ ಹಿಡಿದ್ರು 120 ಕ್ವಿಂಟಲ್ ಅಂದ್ರೆ 1.5 ಲಕ್ಷ ತನಕ ನಿಮಗೆ ಬರ್ತದೆ. 1 ಎಕರೆಗೆ 1.5 ಲಕ್ಷ. ಏನು ಖರ್ಚಿದೆ ಕರಿಬೇವದಲ್ಲಿ, ಏನು ಖರ್ಚು ಬರುತ್ತೆ ನಿಮ್ಗೆ ಜಾಸ್ತಿ ಅಂದ್ರೆ 1 ಎಕರೆಗೆ ಎಷ್ಟು ಬರುತ್ತೆ? ಫಸ್ಟ್ ಟೈಮ್ ಆಗಿದಾಗ ಭಾಳ ಖರ್ಚು ರೀ, ಬೀಜದ್ದು ಫಸ್ಟ್ ಟೈಮ್ ಖರ್ಚು ರೀ. ಸೆಕೆಂಡ್ ಬೆಳೆಯಲಿದ್ದ ನಾವು ಇನ್ನ ಎಣ್ಣೆ ಅಂತ ಇಲ್ರಿ, ಗೊಬ್ಬರನೇ ಇಲ್ರಿ, ಎಣ್ಣೆ ಯಾವ್ದ್ರಿ? ಏನ್ ಕುಂಟೆ ಗಿಂಟೆ ಇದ್ರಲ್ಲಿ ಹೆಂಗ್ ಹೊಡಿತೀರಿ? ಮತ್ತೆ ಸಣ್ಣ ಟ್ರಾಕ್ಟರ್ ಐತ್ರಿ, ಮಿಸ್ಟಿಬಿಷನ್ ನಮ್ದು, ಮಿಸ್ಟಿಬಿಷನ್ ಸಣ್ಣ ಟ್ರಾಕ್ಟರ್ ಇಂದ ಹೊಡಿತೀವ್ರಿ. ಎರಡು ಸಲ ಅಂತರ ಬೇಸಾಯ ಮಾಡ್ಬೇಕಾಗತ್ತ? ಹುಲ್ಲು ಬಂದಂಗೆಲ್ಲ ಹೊಡಿತೀವ್ರಿ, ಈ ತಿಂಗಳ 20 ದಿವಸಕ್ಕೆ 20 ದಿವಸಕ್ಕೆ ಒಂದ್ಸಲ ಹೊಡಿತೀವ್ರಿ. ನಾವು ಹೊಡ್ದೇ ಇರ್ತೀವ್ರಿ ಕೈಯಿಂದ. ಲೇಬರ್ ಹಚ್ಚಿ ತೆಗಿಸ್ತೀರಾ ಕಳೆ ಅದು? ಹಾಂ, ಲೇಬರ್ ಹಚ್ಚಿ ತೆಗಿಸ್ತೀವ್ರಿ. ಕರಿಬೇವು ಸಾಲಿನ ಹೇಳ್ದ ಅಷ್ಟೇ ತೆಗಿಸ್ತೀವ್ರಿ. ನಡಕಿಂದು ಟ್ರಾಕ್ಟರ್ಲೆ, ಮಿಸ್ಟಿಬಿಷನ್ ಟ್ರಾಕ್ಟರ್ಲೆ ಕುಂಟಿ ಹೊಡ್ತಿದ್ರಿ. ಈಗ ನೋಡ್ರಿ, ಭತ್ತ ಬೆಳಿತೀರಿ, ಬೇರೆ ಕಬ್ಬು ಬೆಳೆ ಬೆಳಿತಾವೆ, ಬೇರೆ ಬೆಳೆಗಳದಾವ, ಅದನ್ನೆಲ್ಲ ನೋಡ್ಬಿಟ್ರೆ ಕರಿಬೇವು ಹೆಂಗ ಅನಿಸ್ತದೆ ನಿಮಗೆ? ಈಸಿ ಕ್ರಾಪ್ ಅನಿಸ್ತದ? ಹಾಂ, ಈಸಿ ಕ್ರಾಪ್ ಅನಿಸ್ತೈತ್ರಿ, ಈಸಿ ಕ್ರಾಪ್ ಅನ್ಸ್ತದೆ. ಈಗ 5 ಎಕರೆ ಎಷ್ಟು ಮಂದಿ ಇಲ್ಲಿ ಮೇಂಟೈನ್ ಮಾಡ್ತಿರಿ? ಎಷ್ಟು ಜನ ಮೇಂಟೈನ್ ಮಾಡ್ತಾರೆ? ಇದಕ್ಕೇನು ಲೇಬರ್ ಭಾಳ ಬೇಕಾ ಹೆಂಗೆ? ಅಂದ್ರೆ ಕೊಯ್ಯದ್ನಾಗ ಒಬ್ರು ಒಬ್ರು ಇದ್ರೆ, ಇಬ್ರು ಇದ್ರೆ ಸರಿಯಾಗತ್ತೆ. ಕಳೆಯೋಕಂತೂ ಕಳೆದ ಮ್ಯಾಗ ಡಿಪೆಂಡ್ ರೀ. ನಾ ಇಬ್ರು 3 ಒಂದು ಎಕರೆಗೆ ರೀ ಆಗಕತ್ತೈತ್ರಿ. ಈಗ ನೋಡ್ರಿ, 5 ಎಕರೆ ಅಂದ್ರೆ ಕರಿಬೇವು ಸಿನ್ನೂರು ಮಾರ್ಕೆಟಲ್ಲಿ ಎಲ್ಲ ಇದು ಮಾರಾಟ ಆಗತ್ತೆ ನಿಮಗೆ ಪ್ರತಿನಿತ್ಯ? ಹಾಂ, ಪ್ರತಿನಿತ್ಯ 5 ಎಕರೆ ಮಾರಾಟ ಆಗತ್ತೆ. ಓ, ನಿಮ್ದು ಕರಿಬೇವೇನು ಉಳಿದು? ಡೈಲಿ ಸಿನ್ನೂರು ಮಾರ್ಕೆಟಿಗೆ ಬಂದು 4 ಕ್ವಿಂಟಲ್ ಕರಿಬೇವು ಬೇಕ್ರಿ. 4 ಕ್ವಿಂಟಲ್ ಡೈಲಿ? ಡೈಲಿ ಅಲ್ಲ, ನಿಮ್ ತರ ಬೆಳೆದಂತವ್ರು ಮತ್ತೆ ಇರ್ತಾವೆ, ಬರ್ತಿರ್ತಾವೆ, ಒಮ್ಮೆ ತಗೊಳಂಗಿಲ್ಲ, ಬ್ಯಾಡ್ರಿ ಕರಿಬೇವು ಐತೆ ಅಂತಿರ್ತಾರೆ. ನಮ್ದೇನು ಆಗಿಲ್ಲರಿ, ಅದ್ರಂಗ ಆಗಿಲ್ಲರಿ, ಆಗಿಲ್ಲರಿ. ಇಲ್ಲ ಸುತ್ತಮುತ್ತ ರೈತರಿ ಬೆಳೆದ್ರ 4 ಎಕರೆ 5 ಎಕರೆ ಕರಿಬೇವು ಈ ರೀತಿ? ಈ ರೀತಿ ಅಂತ ಯಾರು ಬೆಳೆದಿಲ್ರಿ? ಬೆಳೆದಿಲ್ರಿ. ನಮ್ ಸಿನ್ನೂರು ತಾಲೂಕಿಗೆ ಅಂತ ಯಾರು ಬೆಳೆದಿಲ್ರಿ? ಇಲ್ಲಿ ನಾವು ಒಬ್ಬರೇ ರೀ. ಹಿಂಗಾಗಿ ನಿಮ್ ಕರಿಬೇವು ಡಿಮಾಂಡ್ ಬೇಡಿಕೆ ಜಾಸ್ತಿ? ಬೇಡಿಕೆ ಜಾಸ್ತಿ ಇದೆ ರೀ. ಹೇಗೆ ಒಳ್ಳೆ ಲಾಭ ಅನಿಸ್ತದೆ ಕರಿಬೇವು? ಲಾಭ ಅನಿಸ್ತಿದೆ ರೀ. ಮುಂದೆ ಮತ್ತೆ ಕರಿಬೇವಿನಿಂದ ಏನಾದ್ರು ಬೀಜಗಳನ್ನ ಮಾಡಿ ಮಾರತಕ್ಕಂಥದ್ದು ಬೇರೆ ಏನಾದ್ರು ವಿಚಾರದೆ ಹೇಗೆ? 5 ವರ್ಷ ಆದ್ಮೇಲೆ ಎಷ್ಟು ಒಮ್ಮೆ ಹಚ್ಚಿದ ಮೇಲೆ ಎಷ್ಟು ವರ್ಷ ಬರ್ತದೆ? 20 ವರ್ಷ ತಾನೇ ಇರುತ್ತೆ ರೀ. ನೀವು ಮೊದಲು ಹಚ್ಚಿ 5 ವರ್ಷ ಆಗಿತ್ತು ತೆಗೆದಿವ್ ಅಂತಲ್ಲ, 10-15 ಅಂದ್ರೆ ಅವು 8 ವರ್ಷ 9 ವರ್ಷ ಆಯ್ತು. ಅದು ಸ್ವಲ್ಪ ಗಿಡ ಸಹಾಯಕತ್ತಿದ್ರೆ ತೆಗೆದು ಬಿಟ್ಟಿವಿ ನಾವು. ಮತ್ತೆ ಏನ್ ಸಮಸ್ಯೆಗಳು ಬರ್ತಾ ಇದಾವೆ ಕರಿಬೇವಿನಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆಗಳು ಮುಖ್ಯವಾದಂತ ಸಮಸ್ಯೆ ಇದ್ರಲ್ಲಿ? ಸಮಸ್ಯೆ ಚುಕ್ಕಿ ಬರ್ತೈತ್ರಿ, ಮೇನ್ ಚುಕ್ಕಿ ಬರ್ತೈತ್ರಿ, ಚಳಿಗಾಲದಲ್ಲಿ ಚುಕ್ಕಿ ಬರ್ತೈತ್ರಿ. ಏನನ್ ಬಂದ್ರೆ ಹುಳ ಅಷ್ಟೇ ರೀ, ಅಷ್ಟೇ ರೀ. ಅದ್ರ ಬಗ್ಗೆ ಬೇರೆದಂತೂ ಏನು ಬರಂಗಿಲ್ಲರಿ. ಅಂದ್ರೆ ನೀರು ಕೆನಾಲ್ ನೀರು ಮಾಡ್ತಿರೋ ಅಥವಾ ಬೋರ್ ಇದೆ? ಕೆನಾಲ್ ನೀರು ಮಾಡ್ತಾ ಇದ್ರಿ. ಮತ್ತೆ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಏನಾದ್ರು ಅನುಕೂಲತೆಗಳಾಗಿದೆ? ನಮಗಂತೂ ಏನು ಅನುಕೂಲ ಆಯ್ತಾ ಇಲ್ಲ ರೀ, ಡ್ರಿಪ್ ಒಂದು ಹಾಕ್ಸಿದೀವಿ ನೋಡ್ರಿ ಅಷ್ಟೇ ರೀ. ಇಲಾಖೆಯವರು ಕೊಟ್ಟಾರ? ಹಾಂ, ಇಲಾಖೆ ಅಂದ್ರೆ ನಾವು ಸ್ವಂತ ನಾವು ಹಾಕ್ಸಿದ್ರಿ. ಹೇಗೆ ನೀರಿನ ಅನುಕೂಲತೆ ಹೇಗಿದೆ ನಿಮಗೆ? ಬೋರ ಬಾವಿನ ಇದೆಯಾ ಅಥವಾ ಕೆರೆ ನೀರ ಕೆನಾಲ್ ನೀರು ಮಾಡ್ಕೋತಾರೆ ಹೆಂಗೆ? ಕೆನಾಲ್ ನೀರ್ಲಿದ್ದ ಕೆರೆಗೆ ಬಿಡ್ತಿದ್ರಿ, ಕೆರೆಲಿದ್ದ ಡ್ರಿಪ್ಗೆ ಮೋಟರ್ಲಿಂದ ಕರಿಬೇವು ಡ್ರಿಪ್ಲಿಂದ ಬಿಡ್ತಾ ಇದ್ದಾರೆ. ಈಗ ಬೇಸಿಗೆಯಲ್ಲಿ ನೀರು ಬೇಕಿದಕ್ಕೆ ಕರಿಬೇವಿಗೆ, ಅವಾಗೆಲ್ಲ ನೀರು ಸ್ಟಾಕ್ ಇರುತ್ತೆ? ನೀರು ಕೆರೆ ಇದ್ರೆ ಸ್ಟಾಕ್ ಇದ್ದಾರೆ. ಮತ್ತೆ ಭತ್ತ ಅದನ್ನು ಬೆಳೀತಾ ಇದ್ದಾರೆ? ಭತ್ತ ಬೆಳೀತಾ ಇದ್ದೀವಿ. ಎಷ್ಟು ಎಕರೆ ಇದೆ ಭತ್ತ? ಭತ್ತ ಒಂದು 5 ಎಕರೆ ಇದೆ ರೀ. 5 ಎಕರೆ ಭತ್ತ. ಮತ್ತೆ ಬೇರೆ ಬೆಳೆ ಏನದ? ಕಬ್ಬು ಐತ್ರಿ. ಕಬ್ಬು ಕರಿಬೇವು ಭತ್ತ ಮೂರು ಬೆಳೆ ಬೆಳೆ ರೀ ನಮ್ಮ. ಇದರಲ್ಲಿ ನಿಮಗೆ ಒಳ್ಳೆ ಆದಾಯ ತರುವಂತದ್ದು ಬೆಳೆ? ಕರಿಬೇವು ಬೇಸೈತ್ರಿ, ಭತ್ತದಕ್ಕಿಂತ ಕರಿಬೇವು ಬೇಸೈತ್ರಿ. ಹ್ಞೂ ರೀ. ಮತ್ತೆ ನೋಡ್ರಿ, ಭತ್ತ ಮಾಡೋದ್ರ ಬದಲಾಗಿ ನೀವು ಕರಿಬೇವು ಮಾಡಿದ್ಬಿಟ್ರೆ ಭೂಮಿನೂ ಚಲೋ ಉಳಿತದ, ಮತ್ತು ಒಳ್ಳೆ ನಿಮಗೆ ಏನು ಅಷ್ಟು ಕೆಲಸ ಇಲ್ಲ ಇದರಲ್ಲಿ. ಹೌದ್ರಿ, ಹೌದ್ರಿ. ಮತ್ತೆ ಇನ್ನೂ ಜಾಸ್ತಿ ಮಾಡ್ಕೋಬೇಕಂತಿದೆ ಕ್ಷೇತ್ರ? ಜಾಸ್ತಿ ಏನಿಲ್ಲ ರೀ, ಸರಿಯಾಗತ್ತೆ ರೀ. ಇದು ನಮ್ಮ ಸಿಂಧೂರಿಗೆ ನಮಗೆ ತೆಳಗಿನ ಹೊಲ ಮಾಡಕ್ಕೆ ಇಲ್ಲ ರೀ, ತೆಳಗ ಮಾಡಕ್ಕೆ ಇಲ್ಲ ರೀ. ನಾ ಒಳ್ಳೇದು ರವಿಕುಮಾರ್, ನಿಮ್ಮ ಫೋನ್ ಸಂಖ್ಯೆ ಕೊಡ್ತೀರಿ. ರೈತರು ಯಾರಾದರೂ ಕರಿಬೇವಿನ ಬಗ್ಗೆ ವಿಶೇಷವಾದಂತ ಆಸಕ್ತಿ ಇದ್ದಂಥ ರೈತರು ನಿಮಗೆ ಸಂಪರ್ಕ ಮಾಡಿ ನಿಮ್ಮ ಕರಿಬೇವಿನ ಬಗ್ಗೆ ಕೇಳಬೇಕಾಗಿತ್ತಂದ್ರೆ ಅಂತ ರೈತರಿಗೆ ನಿಮ್ಮ ಫೋನ್ ಸಂಖ್ಯೆ ಹೇಳಿ. 9036 1289. ಇನ್ನೊಮ್ಮೆ 9036 77 1289. ಒಳ್ಳೇದು ರೈತ ಬಂದವರು ಕೇಳಿದ್ರಲ್ಲ, ರವಿಕುಮಾರ್ ಅವರ ಅನಿಸಿಕೆಗಳನ್ನು. ಕರಿಬೇವು ಬೇಸಾಯ ಮಾಡ್ತಾ ಇದ್ದಾರೆ, ಒಳ್ಳೆ ಒಂದು ಲಾಭ ಬರ್ತಾ ಇದೆ. ಸುಮಾರು 1,00,000 to 1,40,000 ರೂಪಾಯಿಗೆ ಆದಾಯ ಬರ್ತಾ ಇದೆ ಕರಿಬೇವು 1 ಎಕರೆದಿಂದ. ರೈತರು ಈ ರೀತಿ ಸಣ್ಣ ಪ್ರಮಾಣದಲ್ಲಿ 2 ಎಕರೆ 3 ಎಕರೆ ಕರಿಬೇವು ಮಾಡೋದು ಒಳ್ಳೆ ಒಂದು ಲಾಭ ಇದೆ. ಹೆಚ್ಚಿನ ಮಾಹಿತಿಗಾಗಿ ರವಿಕುಮಾರ್ನವರ ರೈತ ಬಾಂಧವರು ಸಂಪರ್ಕ ಮಾಡಿ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೋಬಹುದು. ಒಳ್ಳೆಯದು ಮಾಹಿತಿ ಹಂಚಿಕೊಂಡೋದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಸಿಂಧನೂರಿನ ಮಸ್ತಾನ್ ಕ್ಯಾಂಪಿನ ರೈತರಾದ ರವಿಕುಮಾರ್ ಅವರ ಕರಿಬೇವು ಬೇಸಾಯದ ಅನುಭವಗಳ ಕುರಿತು ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪಾವಲತಿ. ಬನ್ನಿ ರೈತ ಬಂಧುವರೇ, ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800 010 0219. ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ರೈತ ಬಂಧುವರೇ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಕೊರಡಕೆರೆ ಗ್ರಾಮದ ಚನ್ನಬಸವಣ್ಣ ಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು. ಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ ನಿಮ್ಮ ಗುರವಿನ ಹೆಸರೇನ ತಮ್ಮ ನಿಮ್ಮ ಗುರವಿನ ಹೆಸರೇನ ನಿಮ್ಮ ಗುರವಿನ ಹೆಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ ನಿಮ್ಮ ಗುರವಿನ ಹೆಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ ಶುದ್ಧ ಜ್ಞಾನಪ್ಪ ಸುಜ್ಞಾನಿ ಅಂದರೆ ನಿಮ್ಮ ಗುರು ಕಂಡೇನ ಶುದ್ಧ ಜ್ಞಾನಪ್ಪ ಸುಜ್ಞಾನಿ ಅಂದರೆ ಕಂಡೇನ ಒದ್ದಿರ ಜಾಡ್ಯ ತಿದ್ದಿರ ಮೇಜ ಸುತ ಸುಗಾನಿ ನಮ ಗುರುವ ಒದ್ದಿರ ಜಾಡ್ಯಪ್ಪ ತಿದ್ದಿರ ಮೇಜ ಸುತ ಸುಗಾನಿ ನಮ ಗುರುವ ಸುತ ಸುಗಾನಿ ನಿಮ ಗುರುವ ಅದರ ಗುಡಿಯಲ್ಲಿದ್ದಾನು ಗಯ್ಯ ನಿಮ್ಮ ಗುರು ಆದರ ಗುಡಿಯಲ್ಲಿದ್ದಾನು ಗಯ್ಯ ಗುಡಿಯೊಳಗಿರುವ ಗುರುನಾಗಪ್ಪ ನಮ್ಮ ಗುರುವಿನ ಕಂಡೇನ ಗುಡಿಯೊಳಗಿರುವ ಗುರುನಾಗಪ್ಪ ನಮ್ಮ ಗುರುವಿನ ಕಂಡೇನ ಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ ನಿಮ್ಮ ಗುರವಿನ ನಿಮ್ಮ ಗುರವಿನ ಕೋನೇನ ನಿಮ್ಮ ಗುರವಿನ ಸರೇನ ತಮ್ಮ ನಿಮ್ಮ ಗುರವಿನ ಕೋನೇನ ನಿಮ್ಮ ಗುರವಿನ ನಿಮ್ಮ ಗುರವಿನ ಕೋನೇನ ಬಂಗುರಿ ಗಡ್ಡ ಉಂಗಾರ ಗೋದಲ ಸೋತ ಸಿಗಾನೆ ನಮ ಗುರುವ ಉಂಗಾರ ಗೋದಲ ಸೋತ ಸಿಗಾನೆ ನಮ ಗುರುವ ಸೋತ ಸಿಗಾನೆ ನಿಮ ಗುರುವ ಆದರೆ ಇಲ್ಲಲ್ಲಿ ಬಂದಿಲ್ಲ ಹೋಗಯ್ಯ ಸೋತ ಸಿಗಾನೆ ನಿಮ ಗುರು ಆದರೆ ಇಲ್ಲಲ್ಲಿ ಬಂದಿಲ್ಲ ಹೋಗಯ್ಯ ಬಂದಿಲ್ಲ ಹೋಗಯ್ಯ ನಿಮ್ಮ ಗುರು ಭಂಡಾರ ಕಂಡಾಗ ದೊಳಗೇನ ಇಲ್ಲಲ್ಲಿ ಬಂದಿಲ್ಲ ಹೋಗಯ್ಯ ನಿಮ್ಮ ಗುರು ಭಂಡಾರ ಕಂಡ ಇಲ್ಲಲ್ಲಿ ಬಂದಿಲ್ಲ ಹೋಗಯ್ಯ ನಿಮ್ಮ ಗುರು ಭಂಡಾರ ಕಂಡಾಗ ದೊಳಗೇನ ಇಲ್ಲಲ್ಲಿ ಬಂದಿಲ್ಲ ರಾಜದ ಮ್ಯಾಲೆ ಹೋದರ ಗುರುವೆ ದ್ಯಾಸೆಲ್ಲ ನಮ ಮ್ಯಾಲೆ ಹೇಳ ದೇಶದ ಮ್ಯಾಲೆ ಹೋದರ ಜ್ಞಾನಯ ದ್ಯಾಸೆಲ್ಲ ನಮ ಮ್ಯಾಲೆ ಹೇಳ ಕಾಮ ಕಸ್ತುರ ಕಣಗಾಲು ಇದು ನಮ್ಮ ದೇವರ ಜಾತರು ದೇವರು ಬಂದ